4 ಎಕರೆ ಜಮೀನು ತಗೊಂಡು ವ್ಯವಸಾಯ ಶುರು ಮಾಡಿದ್ದೀನಿ ಸರ್. ಆ ವ್ಯವಸಾಯದಲ್ಲಿ ಎಲ್ಲರೂ ಹಾಕೋ ಬೆಳೆಗಳೆಲ್ಲ ವಿಭಿನ್ನ ಬೆಳೆಗಳು ಹಾಕಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಮೊದಲೇ ಮನಸ್ಸಲ್ಲಿಟ್ಟಿದ್ದು. ಅದೇ ಥರ ಕೊಡಗಲ್ಲಿ ಮಲೆನಾಡಲ್ಲಿ ಬೆಳೆಯೋಂಥ ಬೆಳೆಗಳನ್ನು ತಗೊಂಬಂದು ನಾನು ಇಲ್ಲಿ ಹಾಕಿದ್ದೀನಿ ಸರ್. ಕಾಫಿ, ಜಾಯಿಕಾಯಿ, ಯಾಲಕ್ಕಿ, ಚಕ್ಕೆ ಈ ಥರ ಬೆಳೆಗಳು ಹಾಕಿದ್ದೀನಿ. ಅದರ ಮಧ್ಯದಲ್ಲಿ ಬಾಳೆ, ಪಪ್ಪಾಯಿ ಇಂಥವೆಲ್ಲನೂ ಹಾಕಿದ್ದೀನಿ. ಈ ಬೆಳೆಗಳು ಇಲ್ಲಿ ಬರಲ್ಲ ಯಾಕೆ ಹಾಕಿದ್ರೆ ಅಂತ ನನಗೆಲ್ಲರೂ ಹೇಳ್ತಾಯಿದ್ರು. ಆದ್ರೇನು ನಾನು ನೋಡಬೇಕು ಅನ್ನೋ ಆಸೆಯಿಂದ ಹಾಕಿದ್ದೀನಿ. ಎಲ್ಲ ಬೆಳೆಗಳು ಬಂದಿದ್ದಾವೆ ಸರ್, ಚೆನ್ನಾಗೆ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ಇವತ್ತು ನಮ್ಮ ತೋಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾನು ಇಷ್ಟವಾಗಿ ನಿಮ್ಮೆಲ್ಲರಿಗೂ ಆಹ್ವಾನ ಮಾಡಬೇಕು ಅಂತಲೇ ನಿಮ್ಮ ಸ್ಟೇಷನ್ಗೆ ಬಂದಿದ್ದೀನಿ ಸರ್. ನಿಮ್ಮ ಬಗ್ಗೆ ಹೇಳಿ ಸಂಧ್ಯಾರಾಣಿ ಅವರೇ, ನೀವೆಲ್ಲಿಯವರು? ಆಂಧ್ರ ವಿಜಯವಾಡ ಹತ್ರ ಒಂದು ವಿಲೇಜ್, ಅಲ್ಲಿಂದ ಬಂದು. ನಿಮ್ಮ ತಂದೆ ತಾಯಿನೂ ರೈತರ? ವ್ಯವಸಾಯ ಮಾಡ್ತಾರೆ, ಅಪ್ಪ ವ್ಯವಸಾಯ ಮಾಡ್ತಾರೆ. ಏನೇನು ಬೆಳೆ ಬೆಳೀತಾರೆ ಅಲ್ಲಿ? ಅಲ್ಲಿ ಓನ್ಲಿ ಭತ್ತ ಹಾಕ್ತಾರೆ. ಭತ್ತ? ಈಗ ನೀವು ವ್ಯವಸಾಯದ ಕೆಲಸ ಏನಾದ್ರು ಮಾಡ್ತಿದ್ರ ಮನೆಯಲ್ಲಿ? ಇಲ್ಲ ಸರ್. ಇಲ್ಲ, ಮಾಡ್ತಾ ಇಲ್ಲ, ಏನೂ ಮಾಡ್ತಿರ್ಲಿಲ್ಲ. ಮತ್ತು ಈಗ ಯಜಮಾನರನ್ನ ಕಟ್ಕೊಂಡು ಮದ್ದೂರ ಹತ್ರ ತೋಟ ತಗೊಂಡಿದ್ದೀರಿ, ಬೇರೆ ಬೇರೆ ಏನೇನೋ ಬೆಳೆ ಬೆಳಿತೀನಿ ಅಂತ ಇದ್ದಾರೆ ಅಲ್ವಾ? ನಿಮ್ಗೆ ಹೇಗೆ ಅನ್ಸುತ್ತೆ ಬೇಸಾಯ? ಚೆನ್ನಾಗಿದೆ ಸರ್, ಅವ್ರು ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ನೀವೇನು ಮಾಡಲ್ವಾ? ನಾನು ಅಷ್ಟೇನು ಮಾಡಲ್ಲ ಸರ್, ಏನನ್ನ ಕಾಫಿ ಅದು ಇದು ಏನನ್ನಿದ್ರೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಷ್ಟೇ, ಜಾಸ್ತಿ ಏನು ಮಾಡಲ್ಲ. ಅವರು ಕಾಫಿ ಬೆಳೆದಿದ್ದಾರೆ, ನೀವು ಬೀಜ ಕುಯ್ಕೊಂಬಂದು ಮನೇಲಿ ಕಾಫಿ ಮಾಡ್ತೀರ. ನಿಮಗೆ ವ್ಯವಸಾಯದಲ್ಲಿ ಮೊದಲಿಂದ ಏನು ಆಸಕ್ತಿ ಇರಲಿಲ್ವಮ್ಮ? ಇಲ್ಲ ಸರ್, ಹೋಗೇ ಇಲ್ಲ ನನ್ನ ಜಮೀನಿಗೆ ಯಾವಾಗ್ಲೂ. ಇಲ್ಲಿ ಇದು ಇವರು ತಗೊಂಡ ಮೇಲೇ ಬಂದಿದ್ದು ತೋಟಕ್ಕೆ. ಹೌದಾ? ಹೌದು. ಆಯ್ತು, ಅವ್ರ ಜಮೀನಲ್ಲಿನೂ ಹೋಗಿಲ್ಲ ಸರ್. ಹೌದಾ? ಗೊತ್ತಿಲ್ಲ ನಮ್ಗೆ ಜಮೀನಲ್ಲಿ ಹೋಗಿಲ್ಲ. ಆಯ್ತು, ಈಗ ವ್ಯವಸಾಯ ಮಾಡ್ತೀನಿ ಅಂತ ಅವ್ರು ಅಂದಾಗ ನೀವು ಮಾಡಿ ಅಂದ್ರ ಬೇಡ ಅಂದ್ರ? ಅವ್ರು ಫಸ್ಟ್ನಿಂದ ಇಷ್ಟ ಸರ್, ಸರಿ ಮಾಡ್ಕೊಳ್ಳಿ ಅಂದೆ ಸರ್, ಮಾಡ್ಕೊಳ್ಳಿ ಅಂತ. ಅವ್ರಿಷ್ಟ ಇಲ್ಲ ಸರ್, ನಮ್ಗೇನಿದೆ ಅಂತ ಸರಿ ಮಾಡಿ ಅಂತ ಹೇಳಿದೆ. ಓಕೆ, ಅಂದ್ರೆ ನೀವು ಬೇಡ ಅಂತ ಏನು ಹೇಳಿಲ್ಲ? ಅವ್ರು ಫಸ್ಟ್ನಿಂದ ಮದುವೆ ಆದ್ಮೇಲಿನಿಂದ ಹೇಳ್ತಾ ಇದ್ರು, ಹಿಂಗೆ ಮಾಡ್ಕೋಬೇಕು, ತೋಟದ ಮಾಡಬೇಕು, ಒಂದು ಮನೆ ಕಟ್ಕೋಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅದೇ ಥರ ಈಗ ಅಲ್ಲಿ ಊರಲ್ಲಿ ಮಾಡಿದ್ದೀವಿ, ಆದರೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಸೆಟಲ್ ಆಗಿದ್ದೀವಿ. ಆಮೇಲೆ ಇಲ್ಲಿ ತೋಟ ತಗೊಂಡಿದ್ದಾರೆ, ಇಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಹೇಗೆ ಅನ್ಸುತ್ತೆ ನಿಮ್ಮ ತೋಟ? ಚೆನ್ನಾಗಿದೆ ಸರ್. ಯಾವ ರೀತಿ ಹೇಳ್ತೀರಿ ಚೆನ್ನಾಗಿದೆ ಅಂತ? ಗ್ರೀನಿಶ್ ಆಗಿದೆ, ಚೆನ್ನಾಗಿದೆ, ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತದೆ ಸರ್. ಹೌದು, ಸುತ್ತಮುತ್ತ ಎಲ್ಲ ಕಬ್ಬು ಬೆಳೀತಾರೆ, ನಿಮ್ದೊಂದು ಮಾತ್ರ ತೋಟ? ನಮ್ಮದು ತೋಟ, ಪಕ್ಕದಲ್ಲಿ ತೋಟ ಇದೆ, ಕಬ್ಬು ಭತ್ತ ಎಲ್ಲ ಹಾಕ್ತಾರೆ, ರೇಷ್ಮೆದು ಕಡ್ಡಿ ಏನೋ ಹಾಕ್ತಾರೆ ಸರ್. ಹೌದಾ? ಅಂದ್ರೆ ನಿಮ್ಮ ತೋಟ ಹಸಿರಾಗಿದೆ? ಹಸಿರಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತೀರಿ. ಹೇಳಿ ರಾಧಾಕೃಷ್ಣ, ತಾವು ಮದ್ದೂರಿಗೆ ಬರೋಕ್ಕೆ ಏನು ಕಾರಣ? ಸರ್, ಮದ್ದೂರಿಗೆ ಬರೋಕ್ಕೆ ದೊಡ್ಡ ಮಗ ಕಾರಣ ಸರ್. ದೊಡ್ಡ ಮಗ ಅಮೆರಿಕಾದಲ್ಲಿ MS ಮಾಡ್ತಾ ಇದ್ದಂಗೆ ನಾವು ಕಾನ್ಫಿಡೇಷನ್ಗೆ ನಾವೆಲ್ಲ ಇಲ್ಲಿಂದ ಹೋಗಿದ್ದೀವಿ ಸರ್. ನಾನು, ನಮ್ಮ ಮಿಸ್ಸೆಸ್ಸು, ನಮ್ಮ ಚಿಕ್ಕ ಮಗ. ಹೋದಾಗ ಅಲ್ಲಿ ಆ ಹುಡುಗನಿಗೆ ನೌಕರಿ ಸಿಕ್ಕಿತ್ತು ಸರ್. ಆ ಹುಡುಗನಿಗೆ ನೌಕರಿ ಸಿಕ್ಕಿದ್ರೇನು ನೌಕರಿ ಮಾಡಿಲ್ಲ ಸರ್ ಅಲ್ಲಿ. ನಾವು ಇನ್ನೊಂದು ತಿಂಗಳಲ್ಲಿ ನಾನು ನಿಮ್ಮ ಹಿಂದೆ ವಾಪಸ್ ಬಂದುಬಿಡ್ತೀನಿ ಅಂತ ಹೇಳ್ದ. ಯಾಕಪ್ಪ ಅಂತಂದರೆ, ಇಲ್ಲ ನೀವು ಎಲ್ಲಿರ್ತೀರೋ ಅಲ್ಲಿಗೆ 2 ಅವರಲ್ಲಿ ನಾನು ನಿಮ್ಮ ಹತ್ರ ಬರಂಗಿರಬೇಕು, ಆ ಥರದಲ್ಲಿ ನಾನು ಜಾಬ್ ಹುಡ್ಕೊತೀನಿ. ನಾವು ತಿನ್ನೋ ಇಷ್ಟು ಅನ್ನಕ್ಕಾಗಿ ಎಲ್ಲೋ ತಿರುಗೋದು ಬೇಕಾಗಿಲ್ಲ, ತಂದೆ ತಾಯಿ ಹತ್ರದಲ್ಲೇ ಇರಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್, ಎಲ್ಲರನ್ನೂ ಬಿಟ್ಟು ನಾನು ಒಬ್ಬನೇ ಹಾಕಿರಬೇಕು ಇಲ್ಲಿ ಅಂತ ಹೇಳ್ದೆ. ಆ ಮಾತಿಗೆ ಆವತ್ತು ನನಗೆ ಒಂದು ಸ್ವಲ್ಪ ಮನಸ್ಸು ಬೇಜಾರು ಅನ್ನಿಸ್ತು ಸರ್. 50 ಲಕ್ಷ ಖರ್ಚು ಮಾಡಿ ನೀವು ವಿದ್ಯಾಭ್ಯಾಸ ಮಾಡಿದಿರ, ಆದರೆ ಇವತ್ತು ಒಳ್ಳೆ ನೌಕರಿ ಬಂದಿದ್ರೇನು ನೀನು ಮಾಡಲ್ಲ ಅಂತೀಯಲ್ಲಪ್ಪ ಅಂತ ಮನಸ್ಸಲ್ಲಿ ಅನ್ಕೊಂಡು, ಅವ್ರನ್ನೇನು ನಾನೇನು ಬೈದಿಲ್ಲ ಸರ್, ಸರಿಯಪ್ಪ ಅಂತೇಳಿ ಬಂದುಬಿಟ್ಟಿದ್ದೀವಿ ನಾವು. ಅಲ್ಲ, ಅವನ ಮಾತಿಗೆ ನೀವು ಖುಷಿ ಪಡಬೇಕಲ್ವೇ? ಇಲ್ಲ ಸರ್, ಆಮೇಲೆ ಖುಷಿ ಪಡೋದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಅದು ಏನಾಯಿತು ಅಂದರೆ ಸರ್, ಆವಾಗ ಮನಸ್ಸಿಗೆ ನೋವಾಯಿತು. ಅಲ್ಲಿ ಒಂದು ಸ್ವಲ್ಪ ಸಾಲ ಮಾಡಿದ್ರಲ್ಲ, ಇಲ್ಲ ಆ ಥರ ಇಲ್ಲ ಸರ್, ಸಾಲ ಮಾಡಿಲ್ಲ, ಕಷ್ಟ ಬಿದ್ದು ದುಡಿದಿದ್ದ ದುಡ್ಡಲ್ಲೇ ನಾನು ಓದಿಸಿದ್ದೀನಿ, ಸಾಲ ಮಾಡಿಲ್ಲ ಸರ್. ಸರಿ, ಬ್ಯಾಂಕ್ ಲೋನ್ ಏನಿದು ಅದು ಮಾತ್ರ ಬಿಟ್ಟರೆ ನಾನು ಬೇರೆ ಥರ ಸಾಲ ಏನೂ ಮಾಡಿಲ್ಲ. ಆದರೆ ಹುಡುಗ ವಾಪಸ್ ಬರ್ತೀನಿ ಅಂದ ಒಳ್ಳೆ ನೌಕರಿ ಚಿಕ್ಕಿದೆಯಲ್ವಾ ಅನ್ನೋದು ಮನಸ್ಸಲ್ಲಿತ್ತು ಸರ್. ಅದು ಬಿಟ್ಟರೆ ಹುಡುಗ ಬರ್ತೀನಿ ಅಂದದಕ್ಕೂ ಬೇಜಾರಿಲ್ಲ. ನೀವು ಪದೇ ಪದೇ ಅಮೇರಿಕಕ್ಕೆ ಹೋಗ್ತಿರ್ಬೋದಿತ್ತು ಅಲ್ಲೇ ಇದ್ದಿದ್ರೆ. ಅಲ್ಲಿಗೂ ಹೇಳಿದ್ದೀನಿ ಸರ್, 6 ತಿಂಗಳು ನಿಮ್ಮ ಹತ್ರ ಬಂದಿರ್ತೀವಪ್ಪ ನಾವು, 6 ತಿಂಗಳು ನಾವು ನಮ್ಮ ಕೆಲಸ ನೋಡ್ಕೊಂಡಿರ್ತೀವಿ ಅಂತಲೂ ಹೇಳಿದ್ದೀನಿ. ಆದರೆ ಒಪ್ಪಲಿಲ್ಲ ಸರ್. ಏನಿದ್ರೇನು, ನಾನು ನೀವು ಎಲ್ಲಿರ್ತೀರೋ ಅಲ್ಲಿಗೆ 2 ಅವರದ್ದು ಟೈಮಲ್ಲಿ ನಾನು ಬಂದುಬಿಡಬೇಕು, ಸ್ವಲ್ಪ ಹುಷಾರಿಲ್ಲ ಅಂದರೆ ನಾನು 2 ಅವರಲ್ಲಿ ನಿಮ್ಮ ಹತ್ರ ಇರಂಗೆ ನಾನು ನೌಕರಿ ಹುಡ್ಕಂತೀನಿ ಅಂತ ಹೇಳ್ದ. ಸರಿ, ಆವಾಗ ಸರಿ ಅಂತ ಹೇಳಿಬಿಟ್ಟು ಬಂದುಬಿಟ್ಟಿದ್ದೀವಿ ಸರ್. ವಿಜಯವಾಡ ಹತ್ರ ಜಮೀನಿದೆ ನಮಗೆ, 20 ಎಕರೆ ಜಮೀನಿತ್ತು, ಅದರಲ್ಲಿ 10 ಎಕರೆ ಮಾರಿಬಿಟ್ಟು ಇಲ್ಲಿ 4 ಎಕರೆ ಜಮೀನು ತಗೊಂಡಿದ್ದೀನಿ ಸರ್. ಅದೇ ತಾವು ಮದ್ದೂರಿ ಬರಕ್ಕೆ ಏನು ಕಾರಣ ಅಂತ ಅದನ್ನ ಹೇಳ್ತಾ ಇದ್ದೀನಿ. ಕರ್ನಾಟಕ ವಿಶಾಲವಾಗಿ ಅವ್ರು 2 ಅವರಲ್ಲಿ ಬರಬೇಕು ಅಂದಾಗ ನನಗೆ ಬೆಂಗಳೂರು ಸುತ್ತ 100 ಕಿಲೋಮೀಟರ್ ಒಳಗಡೆನೆ ನಾನು ಇರಬೇಕು ಸರ್. ಅಂದರೆ ನನಗೆ ವ್ಯವಸಾಯ ಅಂದರೆ ಇಷ್ಟ, ಬೆಂಗಳೂರಲ್ಲೇ ನಾನು ಇರ್ಬೋದು ಸರ್. ಆದರೆ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತದಿರು ಕೊಟ್ಟಿದ್ದರು ಸರ್, ತುಂಬ ಆಸ್ತಿ ಕೊಟ್ಟಿದ್ದಾರೆ ನಮಗೆ. ನಮ್ಮಪ್ಪವ್ರು ನಮಗೇನು 1-5 ಪೈಸದ ಆಸ್ತಿಯನ್ನು ಉಳಿಸಿಲ್ಲ ಸರ್. ಅಂದರೆ ಅವ್ರು ಉಳಿಸಿಲ್ಲ ಅಂತ ನನಗೆ ಬೇಜಾರಿಲ್ಲ, ಅವ್ರು ಉಳಿಸದಾ ಇದ್ದಿದ್ದಕ್ಕೆ ನಾವು ಕಷ್ಟ ಬಿದ್ದು ಇವತ್ತು ನಿಮ್ಮ ಹತ್ರ ಬಂದು ಕುಂತ್ಕೊಳೋ ಅಷ್ಟು ಶಕ್ತಿ ಬಂದಿದೆ. ಆದರೆ ಆವತ್ತು ಅವರೇ ಕೊಟ್ಟಿದ್ರೆ ನಾನು ಅದೇ ವಿಲೇಜ್ನಲ್ಲಿದ್ದು ಆ 2 ಎಕರೆನೋ 3 ಎಕರೆನೋ ಅವ್ರು ಏನು ಕೊಟ್ಟಿರ್ತಾರೋ 5 ಎಕರೆನೋ ಅದು ಮಾಡ್ಕೊಂತ 1-2 ಎಮ್ಮೆ ಕಟ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಇವತ್ತು ನಾನು ದೇಶ ಎಲ್ಲ ಕಡೆ ಕೆಲಸ ಮಾಡಿ ಬಂದು ಇವತ್ತು ರಿಟೈರ್ಮೆಂಟ್ ಲೈಫಲ್ಲಿ 10 ವರ್ಷನಾರೆ ನಾನು ವ್ಯವಸಾಯ ಮಾಡಲೇಬೇಕು ಅನ್ನೋ ಉದ್ದೇಶ ಇತ್ತು. ನಾನು ಮಾಡಿರೋದು ನನ್ನ ಮಕ್ಕಳ ತರಾಂತರ ತನಕ ಇರಬೇಕು ಅನ್ನೋದು ಒಂದು ಮನಸ್ಸಲ್ಲಿ ನನಗೆ ಮೊದಲಿಂದ ಇತ್ತು ಸರ್. ನಾನು ಮದುವೆ ಆಗದಾಗ್ಲಿಂದ ನಮ್ಮ ಮಿಸೆಸ್ ಹತ್ರ ಹೇಳ್ತಾ ಇದ್ದೆ, 2-3 ಎಕರೆ ತೋಟ ಮಾಡ್ಕೋಬೇಕು, ಆ ತೋಟದಲ್ಲೇ ಮನೆ ಕಟ್ಕೋಬೇಕು, ಒಂದು ಕಾರ್ ಇಟ್ಕೋಬೇಕು, ಅದರಲ್ಲಿ ನಾವು ಚೆನ್ನಾಗಿ ಜೀವನ ಮಾಡಬೇಕು, 1-2 ಹಸುಗಳಿರಬೇಕು. ಈ ಥರ ನನ್ನ ಕಾನ್ಸೆಪ್ಟು ನನ್ನ ಲೈಫಲ್ಲಿ ಬಂದುಬಿಟ್ಟಿದೆ ಸರ್. ನಮ್ಮ ತಾಯಿಯವರಿಗೆ ಆ ಥರ ಆಸೆ ಜಾಸ್ತಿ ಇತ್ತು ಸರ್. ಅವರೆಷ್ಟೋ ಕಷ್ಟ ಬಿದ್ದು ನಮ್ಮನ್ನು ಸಾಕಿದ್ದಾರೆ, ಆ ಸಾಕಿರೋದಕ್ಕೆ ಅವ್ರ ಹೆಸರಿನಲ್ಲಿ ನಮಗಿರಬೇಕು ಅನ್ನೋದು ಅವರ ಕನಸನ್ನು ನಾವು ಕನೀಸ ಅವ್ರಿಲ್ದಾಗಾದ್ರೇನು ನೆನಪು ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಸರ್. ಅದೆಲ್ಲ ಸಾಕಾರ ಆಗಿದೆ. ಓಕೆ, ವಿಜಯವಾಡದಲ್ಲಿ ಜಮೀನು ಅಂದರೆ ಬಹುಶಃ ನಿಮ್ಮ ನಿಮ್ಮೂರೇ ಅದು? ಈಗ ನಿಮ್ಮ ತಂದೆ ಭತ್ತ ಬೆಳೀತಾ ಇದ್ರು ಅಂದ್ರೆ, ಈಗ ಅಲ್ಲಿ ನಿಮ್ಮ ಜಮೀನಲ್ಲಿ ಏನ್ ಬೆಳೆ ಬೆಳಿತೀರಿ? ಭತ್ತ ಕೊಟ್ಬಿಟ್ಟಿದೆ ಸರ್. ನೀವು ಅದು ಭತ್ತನೆ? ಎಲ್ಲರೂ ಭತ್ತನೇ ಹಾಕ್ತಾರೆ ಸರ್. ಬೇರೆ ಏನಿರ ಮ್ಯಾಂಗೋ ಏನಿರ್ತದೆ ಇಲ್ಲಾಂದ್ರೆ ಭತ್ತ. ಹೇಳಿ ರಾಧಾಕೃಷ್ಣ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ವರ್ಷಕ್ಕೊಂದ್ಸತಿ ಇಷ್ಟು ಕೊಡು ಅಂತ ಕೊಟ್ಬಿಟ್ಟಿದೀವಿ ಒಂದು ರೈತನಿಗೆ. ನಾವು ಅಲ್ಲಿ ಮನೆ ಕಟ್ಕೊಂಡಿದ್ವಿ ಜಮೀನ್ ಹತ್ರನೇ. ಆ ರೈತ ಪಾಪ ಚೆನ್ನಾಗಿ ಬೆಳ್ಕಂತಾನೆ, ಅವ್ರು ಏನು ಕೊಡ್ತಾರೆ ಅದೇ ತಗೊಂತ ಸರ್. ನಾವು ಯಾವತ್ತೂ ಫೋರ್ಸ್ ಮಾಡಲಿಲ್ಲ. ನಾವೇನಾದ್ರೂ ನೌಕರಿ ಮಾಡ್ಕೊತ ಇದ್ವಿ, ಭಗವಂತ ಕೊಟ್ಟಿದ್ದಾನೆ. ಆ ರೈತರ ಕಷ್ಟ ಏನು ಅನ್ನೋದು ನಾನು ಚಿಕ್ಕ ವಯಸ್ಸಲ್ಲೇ 72 ಇಂದ 79 ತನಕ ನಾನು ತುಂಬ ಅನುಭವಿಸಿದ್ದೀನಿ ಸರ್. ಒಂದು ಕಾಲದಲ್ಲಿ ಊಟಕ್ಕೆ ಕನೀಸ ಉಪ್ಪು ಹುಳಿ ಹಾಕೋಣಕ್ಕೆ ಇಲ್ಲ ಟೈಮಲ್ಲಿ ನಮ್ಮ ತಾಯಿ ನಾನು ಖಾರದ ಪುಡಿ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ದೀವಿ ಸರ್. ಅಷ್ಟೆಲ್ಲ ಕಷ್ಟಗಳು ನಾವು ಅನುಭವಿಸಿದ್ದೀವಿ. ಅದಕ್ಕೆ ನಾನು ಯಾವತ್ತೂ ರೈತನ್ನ ನೀನು ಇಷ್ಟೇ ಕೊಡಪ್ಪ ಅಂತ ನಾನು ಇವತ್ತಿನ ತನಕ ಕೇಳಲಿಲ್ಲ ಸರ್. ಅವರು ಪಾಪ ಅಲ್ಲಿಗೆ ಇದ್ದಂಗೆ ಅವರು ಪಕ್ಕದವ್ರು ಏನು ಕೊಡ್ತಾರೋ ಅದಕ್ಕಂದರೆ 1-2 ಚೀಲ ಕಮ್ಮಿ ಕೊಟ್ಟಿದ್ರೆ ನಾನು ಯಾವತ್ತೂ ಅವ್ರನ್ನ ಕೇಳಲಿಲ್ಲ ಸರ್. ಆ ಥರ ನನ್ನ ಜಮೀನು ತಗೊಂಡಾಗ್ಲಿಂದನೂ ಇವತ್ತಿನ ತನಕ ಒಬ್ಬರೇ ಮಾಡ್ತಾಯಿದ್ದಾರೆ ರೈತರು. ಅವ್ರು ಹೇಳ್ತಾರೆ ನೀವು ಜಮೀನು ಮಾರಲೇಬೇಡ ಅಂತ. ನಾನು 10 ಎಕರೆ ಮಾರಿದಾಗ್ಲೂ ಅವ್ರು ಅದೇ ಮಾರ್ತಾ ಹೇಳಿದರು. ಇವತ್ತು ಅದು ಹೇಳ್ತಾರೆ, ಇರೋ ಜಮೀನು ಮಾರಬೇಡಿ ಸರ್, ನಮ್ಮ ಹತ್ರನೇ ಇರಲಿ. ನಮ್ಮದು ಈಗ ಅಲ್ಲಿನೂ ಒಂದು ರಾಜಧಾನಿ ಆಗಿದೆ ಸರ್, ಅಮರಾವತಿ. ಅದಕ್ಕೆ 80 ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಜಮೀನು. ನಿಮ್ಮ ಮಗ ಅಲ್ಲೂ ಇರ್ಬೋದು ಅಂತ ಹೋಗಲ್ಲ ಅಂತ ಸರ್ ಅಲ್ಲಿಗೆ? ಹೌದಾ ಸರ್. ನಾವು ನಮ್ಮ ಮಕ್ಕಳು ಹುಟ್ಟಿರೋದು ಬೆಳೆದಿರೋದೆಲ್ಲ ಕರ್ನಾಟಕದಲ್ಲಿ, ನಾವು ಬೆಳೆದಿರೋದೆಲ್ಲ ಕರ್ನಾಟಕದಲ್ಲಿ. ಸೊಸೆ ಮನೆಯೇ ಇಲ್ಲೇ, ಇನ್ನು ಅವರು ಆಂಧ್ರಕ್ಕೆ ಹೋಗಂಗಿಲ್ಲ, ಎಲ್ಲ ಇಲ್ಲೇ. ಆದ್ರೆ ನಿಮ್ಮೂರು ಅಲ್ಲಲ್ಲ ತಾಯಿ? ಹೌದು, ಅಪ್ಪ ಅಮ್ಮ ತಾನೆ ಇರೋದು ಅಲ್ಲಿ ಸರ್. ಇನ್ನು ಬೇರೆ ರಿಲೇಷನ್ ಇರ್ತಾರೆ ಅವರು, ಅವ್ರ ಮಕ್ಕಳೆಲ್ಲ ಅವರು ಬೆಂಗಳೂರಲ್ಲೇ ಹೈದರಾಬಾದಲ್ಲಿ ಇದ್ದಾರೆ. ಅದಕ್ಕೆ ಏನು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಮಾತ್ರ ಇದ್ದಾರೆ. ಈಗ ಅಣ್ಣ ಹೈದರಾಬಾದಲ್ಲಿ ಇರ್ತಾರೆ ಅಲ್ವಾ? ಅಂದ್ರೆ ಎಷ್ಟೋ ಸಾರಿ ತವರು ಅಂತ ಒಂದ್ ಕಡೆ. ಹೌದೌದು, ಇರುತ್ತಲ್ಲ. ಹೌದು, ಅದಕ್ಕೆ ಸರ್ ಅಲ್ಲಿ ಮನೆ ಕಟ್ಟಿದಾರು ಜಮೀನ್ ತಗೊಂಡ್ಮೇಲೆ. ಅಲ್ಲೇ ಒಂದು ಪುಟ್ಟದ ಗಣೇಶ ಟೆಂಪಲ್ ಕಟ್ಟಿದೀವಿ ಮನೆ ಮುಂದೆ. ವರ್ಷಕ್ಕೊಂದ್ಸತಿ ಹೋಗ್ತೀವಿ, ಪೂಜೆ ಮಾಡಿ ಅನ್ನದಾನ ಮಾಡಿ ಬರ್ತೀವಿ. ದಿನ ಪೂಜೆ ಅಕ್ಕ ಅವರೆಲ್ಲ ಇರ್ತಾರೆ, ಅವ್ರು ಮಾಡ್ತಾರೆ ದಿನ. ಅಲ್ಲಿ ಭತ್ತ ಹೇಗೆ ಬೆಳೀತಾರೆ ಆಂಧ್ರದಲ್ಲಿ? ಕೆಮಿಕಲ್ನಿಂದಾನೇ ಬೆಳೀತಾರೆ, ಅಂದರೆ ಡಿ ಎ ಪಿ, ಯೂರಿಯಾ ಈ ಥರ ಕೆಮಿಕಲ್ಗಳು ಹಾಕಿ ಬೆಳೀತಾರೆ. ಆಯಿತು, ಯಾವ ತಳಿ ಅಂತ ಕೇಳಿದೆ ಸರ್. ಅಲ್ಲಿ ನಾನಾ ತಳಿಗಳಿದಾವೆ ಸರ್. ಈಗ ಸೋನಾ ಮಸೂರಿ ಇದೆ, ಸಾಂಬಾ ಮಸೂರಿ ಇದೆ, 1026 ಅಂತ ಒಂದಿದೆ. ಆ ಥರ ಒಂದು 50-60 ತಳಿ ಬೆಳೀತಾರೆ ಸರ್ ಅಲ್ಲಿ. ನಿಮ್ಮ ಜಮೀನಲ್ಲಿ ನಿಮ್ಮ ರೈತರು? ನಮ್ಮ ಜಮೀನಲ್ಲಿ ನಮ್ಮ ರೈತರು ನಾನು ಏನೂ ಕೇಳಲ್ಲ ಸರ್. ಆಯಿತು, ಅವ್ರು ಏನು ಬೆಳೀತಾರೆ? ಅವರು ಸಾಂಬಾ ಮಸೂರಿ ಸರ್. ಹೌದು, ಒಂದು ಬೆಳೆ ಸಾಂಬಾ ಮಸೂರಿ ಬೆಳೀತಾರೆ. ಒಂದು ಬೆಳೆಗೆ ಈ ದಪ್ಪಕ್ಕಿ ಬರೋಂಥ ಸರ್ ನೆಂಬರ್ಸ್, 1026 ಅಂತ, 1010 ಅಂತ ಈ ಥರ ನೆಂಬರ್ಸ್ ಇದಾವೆ ಸರ್. ಬ್ಯಾಸಗಿ ಬೆಳೆಗೆ ಅವು ಜಲ್ದಿ ಬರ್ತವೆ ಅಂತ ಆ ಬೆಳೆಗಳು ಹಾಕ್ತಾರೆ. ನೀರಿನ ಅಷ್ಟ ಏನಲ್ಲ? ನೀರು ನಾನು ಪ್ರತಿ 3 ಎಕರೆಗೆ ಒಂದು ಬೋರ್ ಹಾಕಿದ್ದೀನಿ ಸರ್. ಪ್ಲಸ್ ನಮ್ಮ ಜಮೀನು ಕೆಳಗಡೆ ಒಂದು ಹಳ್ಳ ಹೋಗ್ತದೆ ಸರ್, ಮೇಲ್ಗಡೆ ಕೆರೆ ಇದೆ ಸರ್. ಕೆರೆನಲ್ಲಿ ನೀರಿಲ್ಲ ಅಂದ್ರೇನು ಹಳ್ಳದಲ್ಲಿ ನೀರು ಸಿಗ್ತದೆ. ಅದು ಸಿಗಲಿಲ್ಲ ಅಂದಾಗ ನಮ್ಮ ಬೋರ್ಗಳು ಯೂಸ್ ಮಾಡ್ಕೊಂತಾರೆ ಸರ್. ಒಂದು ಜಮೀನಲ್ಲಿ ಒಂದು 3 ಎಕರೆ ಮೆಣಸಿನ್ಕಾಯಿ ಹಾಕ್ತಾರೆ ಸರ್. ಮೆಣಸಿನ್ಕಾಯಿ ಹಾಕ್ತಾರೆ ಅವರಿಗೆ, ಅದರಲ್ಲಿ ತುಂಬ ಲಾಭ ಆಗ್ತದೆ. ಸಾಮಾನ್ಯವಾಗಿ ಎಲ್ಲಾದರೂ ಒಂದು ಕಡೆ ಜಮೀನು ತಗೊಂಡ್ರೆ ಅಲ್ಲಿ ಸುತ್ತಮುತ್ತ ಏನು ಬೆಳೀತಾರೋ ಅದನ್ನೇ ಬೆಳೆಯೋದು ವಾಡಿಕೆ. ಹೌದು ಸರ್. ನೀವ್ಯಾಕೆ ಸ್ವಾಮಿ ಮಲೆನಾಡಿನ ತೋಟನ ಬಯಲುಸೀಮೆನಲ್ಲಿ ಮಾಡೋಕ್ಕೆ ಹೊರಟ್ರಿ? ಅದು ಸರ್, ಅದು ಎಲ್ಲರೂ ಬರಲ್ಲ ಅಂತ ಇದ್ದಾರೆ. ಯಾಕೆ ಬರಲ್ಲ ಅನ್ನೋದು ನನ್ನ ಇದು ಸರ್. ನಾವು ಬೆಳೆದು ತೋರಿಸ್ಬೇಕು, ಪಕ್ಕದವ್ರು ನಮ್ಮನ್ನು ನೋಡಿ ಹಾಕಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿರೋ ಆಸೆ ಸರ್ ಅದು. ಆದರೆ ಬೆಳೀದಾ ಇದ್ರೇನು ಭಗವಂತ ನಮಗೆ ಕೊಟ್ಟವನೇ, ಲಾಸ್ ಆದ್ರೇನು ಪರವಾಗಿಲ್ಲ, ನಾವು ಬೆಳೆದೇ ನೋಡಬೇಕು ಅನ್ನೋದು ನೋಡಿಬಿಟ್ಟು ಆ ಥರ ಗಿಡ ತಗೊಂಬಂದು ಹಾಕಿದ್ದೀನಿ ಸರ್. ಆ ಗಿಡಗಳೆಲ್ಲ ಒಂದೊಂದು ಊರಿಗೋಗಿ ಒಂದೊಂದು ಗಿಡ ತಗೊಂಬಂದು ಹಾಕಿದ್ದೀನಿ ಸರ್. ಈಗ ಜಮೀನು ಮೊದಲಿಗೆ ತಾವು ಖರೀದಿ ಮಾಡಿದ್ದೆಷ್ಟು ಅಷ್ಟೇ ಇದೆಯಾ ಅಥವಾ ಏನಾದರೂ ಜಾಸ್ತಿ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, 7 ಎಕರೆ ಜಮೀನು ಇದೆ ಈಗ. 7.5 ಎಕರೆ ಇದೆ. ಎಷ್ಟು ವರ್ಷ ಆಯ್ತು ತಾವು ಖರೀದಿ ಮಾಡಿ? 4 ವರ್ಷ ಆಗಿದೆ ಸರ್. ಓಕೆ, ಖರೀದಿ ಮಾಡಿದಾಗ ಹೇಗಿತ್ತು, ಏನು ಬೆಳೆ ಇತ್ತಲ್ಲಿ? ತೆಂಗಿನ ಮರಗಳಿದಾವೆ ಸರ್. ಅವ್ರ ಒಳಗಡೆ ಕಬ್ಬು ಹಾಕಿಬಿಟ್ಟು ಅದಕ್ಕೆ ಬೆಂಕಿ ಹಾಕಿಬಿಟ್ಟು ಎಲ್ಲ ಮರಗಳೆಲ್ಲ ಸುಟ್ಟು ಹೋಗಿದ್ದೇವೆ ಸರ್. ಆ ಟೈಮಲ್ಲಿ ನಾವು ತಗೊಂಡಿದ್ವಿ. ನಾವು ತಗೊಂಡಿದ್ದ ಮೇಲೆ ಅದನ್ನು ಗ್ರೀನ್ ಮೆನ್ಯೂರ್ ಹಾಕಿ, ಈ ದನಗಳು ಹಸುಗಳು ಕಟ್ಕೊಂಡು ಆ ಮೆನ್ಯೂರ್ ಹಾಕಿ ಅದನ್ನು ಈಗ ಒಂದು ದಾರಿಗೆ ತಂದಿದ್ದೀವಿ ಸರ್. ಓಕೆ, ಅಂದರೆ ಜಮೀನಿನ ಮಣ್ಣಿನಲ್ಲಿ ಫಲವತ್ತತೆ ಇರಲಿಲ್ಲ ಸರ್. ಅವ್ರು ಕಬ್ಬಾಕಿ ರಾಸಾಯನಿಕದಲ್ಲೇ ಬೆಳೀತಾ ಇದ್ರು. ನಾನು ರಾಸಾಯನಿಕ ಅನ್ನೋದು ಯಾವುದು ಯೂಸ್ ಮಾಡಲ್ಲ ಸರ್. ನನಗೆ ತಿಳಿದ ಮಟ್ಟಿಗೆ ನಾನು ಯಾವತ್ತು ಇವತ್ತು ಯೂಸ್ ಮಾಡಲಿಲ್ಲ. ಹಸುಗಳಿಗೆ ಹುಲ್ಲುಗೂ ನಾನು ಹಾಕಲ್ಲ. ಹೌದಾ? ಹೌದು ಸರ್. ಅದರಿಂದ ನಮಗೆ ಒಂದು ಸ್ವಲ್ಪ ಮೊದಲ ವರ್ಷ ಒಂದು ಸ್ವಲ್ಪ ಗಿಡಗಳು ಬೆಳೆಯೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಯಿತು. 2ನೇ ವರ್ಷಕ್ಕೆಲ್ಲ ರೆಡಿ ಆಗಿದೆ ಸರ್. 4 ವರ್ಷದಿಂದ ಈಗ ನೀವು ಜಮೀನು ತಗೊಂಡು ಮೊದಲಿಗೆ ಮಾಡಿದ್ದು ಹಸಿರೆಳೆ ಗೊಬ್ಬರನ ಬಿತ್ತನೆ ಮಾಡಿದ್ರೆ? ಹಸಿರೆಳೆ ಗೊಬ್ಬರ ಏನು ಬಿತ್ತನೆ ಮಾಡಿದ್ರಿ? ಹಸಿರೆಳೆ ಗೊಬ್ಬರ ಅಂದ್ರೆ ಹಸಿರೆಳೆ ಗೊಬ್ಬರ, ಹೆಸರೇಕಾಳು, ತೆಗಿನಿಕಾಳು, ಉಳ್ಳಿಕಾಳು, ಎಳ್ಳು, ಪ್ಲಸ್ ಸೆಣಬು, ಡಯಾಂಚ, ಇವೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಸರ್. ಎಷ್ಟು ಕೆಜಿ ಹಾಕಿದ್ರಿ ಎಕರೆಗೆ? ಎಕರೆಗೆ 18 ಕಿಲೋ ಇಂದ 20 ಕಿಲೋ ತನಕ ಬರಂಗೆ ಹಾಕಿದ್ದೀನಿ ಸರ್. ಎಲ್ಲ ಮಿಕ್ಸ್ ಮಾಡಿ ಹಾಕಿ ಅದನ್ನು ಮಲ್ಚ್ ಮಾಡಿದ್ದೀನಿ ಸರ್. ಮೊದಲು ಮಲ್ಚಿಂಗ್ ಮಾಡಿಬಿಟ್ಟು ಆಮೇಲೆ ಮತ್ತಿನ್ನೊಂದು ಸತಿ ಹಾಕಿದ್ದೀನಿ. ಆವಾಗ ಗುಂಡಿ ತೋಡಿಬಿಟ್ಟು ಗಿಡಗಳು ಹಾಕಿ ಮತ್ತಿನ್ನೊಂದು ಸತಿ ಹಾಕಿದ್ದೀನಿ. 3 ಸತಿ ಮಾಡಿದ್ದೀನಿ ಸರ್ ಹಂಗೆ. ಆಯಿತು. ಮೊದಲಿಗೆ ತಾವು ನೆಟ್ಟಿದ್ದು ಯಾವ ಗಿಡ ಸರ್? ನಾನು ಮೊದಲು 4 ತೆಂಗು ಮಧ್ಯದಲ್ಲಿ ಇನ್ನೊಂದು ತೆಂಗು ನೆಟ್ಟಿದ್ದೀನಿ ಸರ್. ಅಂದ್ರೆ ಅಲ್ಲಿ ಮೊದಲು ತೆಂಗಿದೆ ಸರ್. ತೆಂಗಿನ ತೋಟನೇ ತಗೊಂಡಿರೋದು ನಾನು. ಆಯ್ತು. ಅದ್ರ 4 ತೆಂಗಿನ ಮರ ಮಧ್ಯದಲ್ಲಿ ಇನ್ನೊಂದು ತೆಂಗಿನ ಮರ ನೆಟ್ಟಿದ್ದೀನಿ. ನೀವು ಹಾಕಿದ್ರಿ? ನಾನು ಹಾಕಿದ್ದೀನಿ. ಯಾವ ತೆಂಗು ಅದು ಸರ್? ಇಲ್ಲಿ ಲೋಕಲಲ್ಲೇ ತಗೊಂಡಿದ್ದೀನಿ ನಾನು, ನಾಟಿ ತಳ್ಳಿಗಳೇ ತಗೊಂಡಿದ್ದೀನಿ. ಸಸಿ ತಗೊಂಡ್ರ? ಸಸಿ ತಗೊಂಡಿದ್ದೀನಿ. ಆಯ್ತು. ಆಮೇಲೆ ಮಧ್ಯದ ಲೈನ್ಗೆ, ಈಗಿರೋ ತೆಂಗಿನ ಮರ ಲೈನ್ಗೆ ಮಧ್ಯದಲ್ಲಿ 7.5 ಅಡಿಗೆ ಒಂದು ಅಡಿಕೆ, 7.5 ಅಡಿಗೆ ಒಂದು ಬಾಳೆ, ಆ ಥರ ಹಾಕಿದ್ದೀನಿ ಸರ್. ಅಡಿಕೆ ಯಾವುದು? ಅಡಿಕೆ ನಾನು ತೀರ್ಥಹಳ್ಳಿ ಹತ್ರ ಕಡೂರ್ ಹತ್ರ ತಂದಿದ್ದೀನಿ ಸರ್. ಅವರು ನಮ್ಮ ಮಗನ ಹತ್ರ ಒಬ್ಬ ಇಂಜಿನಿಯರ್ ಇದ್ರು, ಅವರು ತಗೊಂಬಂದು ಕೊಟ್ಟಿದ್ದಾರೆ ಸರ್. 400 ಗಿಡ ಅಡಿಕೆ ತಂದುಕೊಟ್ರು. 400 ಗಿಡ ಅಡಿಕೆ, 400 ಗಿಡ ಬಾಳೆ ಹಾಕಿದ್ದೀನಿ. ಅದರ ಮಧ್ಯದಲ್ಲಿ ಈ ತೆಂಗು ಹಾಕಿದ ಲೈನ್ಗೆ ಅಲ್ಲೊಂದು ಪಪ್ಪಾಯಿ ಹಾಕಿದ್ದೀನಿ ಸರ್. 300 ಗಿಡ ಪಪ್ಪಾಯಿ ಹಾಕಿದ್ದೀನಿ. ಅದರ ಮಧ್ಯದಲ್ಲಿ ಏಲಕ್ಕಿ ಗಿಡ ಹಾಕಿದ್ದೀನಿ ಸರ್. ಯಾವುದು ಏಲಕ್ಕಿ? ಏಲಕ್ಕಿ ನಾಟಿ ಏಲಕ್ಕಿ ಸರ್. ನಾನು ಸೋಮವಾರ ಸಂತೆಯಿಂದ ತಗೊಂಬಂದಿದ್ದೀನಿ, ನಾಟಿ ಏಲಕ್ಕಿ ಹಾಕಿದ್ದೀನಿ. ಅದಾದಮೇಲೆ ಸೋಮಾರಪೇಟೆಯಿಂದ ನೆಲ್ಲಾಳಿ ಗೋಲ್ಡ್ ತಗೊಂಬಂದು ಹಾಕಿದ್ದೀನಿ ಸರ್, ಸ್ವಲ್ಪ ಗಿಡಗಳು. ಅದು ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿಗೆ ಅಡಿಕೆಗೆ ಮಧ್ಯದಲ್ಲಿ ಕಾಫಿ ಹಾಕಿದ್ದೀನಿ ಸರ್. ಯಾವುದು ಕಾಫಿ? ಕಾಫಿ ಅರೇಬಿಕಾ ಹಾಕಿದ್ದೀನಿ, ಪ್ಲಸ್ ರೋಬಸ್ಟಾನು ಹಾಕಿದ್ದೀನಿ. ರೋಬಸ್ಟಾ ಇಲ್ಲ ಅಷ್ಟು ಸೆಟ್ ಆಗಿಲ್ಲ ಸರ್, ಅರೇಬಿಕಾ ಚೆನ್ನಾಗಿ ಬಂದಿದೆ. ರೋಬಸ್ಟಾನ್ ಗಿಡ ಇದಾವೆ ಈಗ, ಅದು ತೆಗೆದುಬಿಟ್ಟು ಮತ್ತೆ ಅರೇಬಿಕಾ ಹಾಕೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಆಮೇಲೆ ತೆಂಗಿನ ಗಿಡ ಪಕ್ಕದಲ್ಲೇ ನುಗ್ಗೆ ಗಿಡಗಳು ಹಾಕಿದ್ದೀನಿ ಸರ್. ಗಿಡಕ್ಕೆ ನೈಟ್ರೋಜನ್ ಕೊಡ್ತವೆ ಅನ್ನೋ ಉದ್ದೇಶದಲ್ಲಿ ತೆಂಗಿನ ಗಿಡ ಹಾಕಿದ್ದೀನಿ. ತೆಂಗಿನ ಗಿಡ ಪಕ್ಕದಲ್ಲೇ ನುಗ್ಗೆ ಗಿಡ ಹಾಕಿರೋದ್ರಿಂದ ಗಾಳಿಯಲ್ಲಿರುವಂಥ ನೈಟ್ರೋಜನ್ ಅದು ಕಲೆಕ್ಟ್ ಮಾಡಿ ಬುಡದಲ್ಲಿ ಇಟ್ಕೊಂತದೆ ಸರ್. ಈ ತೆಂಗಿನ ಬೇರಿಗೆ ಅದು ಅನುಕೂಲ ಆಗ್ತದೆ ಸರ್ ತಗೊಳ್ಳೋಕ್ಕೆ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಅದೊಂದು ಹಾಕಿದ್ದೀನಿ ಸರ್. ಈ ಮಧ್ಯದಲ್ಲಿ ಜಾಯಿಕಾಯಿ ಹಾಕಿದ್ದೀನಿ ಸರ್, ತೆಂಗಿಡ ಮಧ್ಯದಲ್ಲಿ ಜಾಯಿಕಾಯಿ ಹಾಕಿದ್ದೀನಿ. ಈ ಥರ ಮಾಡಿ ಎಲ್ಲ ಬೆಳೆಗಳು ಬರಂಗೆ ಮಾಡಿ ಪ್ರೆಸೆಂಟು ಜಾಯಿಕಾಯಿ ಈ ವರ್ಷ ಒಂದು ಗಿಡದಲ್ಲಿ ಕಾಯಿ ಸಿಕ್ಕಿದೆ ಸರ್, ಕಾಯಿ ಕಾಣ್ತಾ ಇದೆ. ಒಂದು ಎರಡು ಮೂರು ಕಾಯಿ ಕಂಡಿದ್ವು. ಬರೋ ವರ್ಷಕ್ಕೆ ಎಲ್ಲ ಗಿಡಗಳಲ್ಲಿನೂ ಕಾಯಿ ಬರ್ಬೋದು ಸರ್. ಅವ್ರು ಹೇಳಿದರು 5 ವರ್ಷ ಅಂತ ಹೇಳಿದರು. 5 ವರ್ಷಕ್ಕೆ ಅಲ್ಲೊಂದು ಕಾಯಿ ಅಲ್ಲೊಂದು ಕಾಯಿ ಕಾಣ್ತಾವೆ ನಿಮಗೆ ಅಂತ ಹೇಳಿದರು. ಅದೇ ಥರ 4ನೇ ವರ್ಷನೇ ಕಾಣ್ತು ಸರ್ ನಮಗೆ. ಸಂಧ್ಯಾ ರಾಣಿಯವರೇ, ಇವರು ರಾಧಾಕೃಷ್ಣ ಅವರು ಮೊದಲಿಂದಲೂ ಹಾಗೇನ ಏನು ಮಾಡಬೇಕು ಅಂದ್ರೆ ಅದು ಮಾಡಲೇಬೇಕು ಸರ್. ಹೌದಾ? ಹೌದು. ಹಠ ಜಾಸ್ತಿ ಮಾಡಲೇಬೇಕಂದ್ರೆ ಅದು ಮಾಡಲೇಬೇಕು ಅಲ್ವಾ? ಈಗ ಬೇಡ ಅಂದ್ರೂ ಇಲ್ಲ, ಈ ಟೈಮ್ ಅನ್ಕೊಂಡಿದ್ದೀನಿ ಮಾಡಲೇಬೇಕು. ನೀವು ತೋಟಕ್ಕೆ ಬರ್ತಾ ಇರ್ತೀರಾ ಅಥವಾ ಅಲ್ಲೇ ಇರ್ತೀರಿ? ಅಲ್ಲೇ ಇರ್ತಾ ಇದ್ದೀನಿ ಸರ್. ಈಗ ತೋಟದಲ್ಲೇ ವಾಸ? ವಾಸ. ಈಗಲೂ ಹಸುಗಳಿದೆಯಾ ಮನೆಯಲ್ಲಿ? ಇದಾವೆ ಸರ್, ನಾಟಿ ಹಸು 3 ಇದಾವೆ. 3? ಮೂರು. ಹಾಲು ಕೊಡುತ್ತಾ? ಕೊಡ್ತಾನೆ ಸರ್. ಯಾರು ನೀವೇ ಕರೆಯೋದ ಅಥವಾ ಸರ್ ಯಜಮಾನ್ರೆ ಕರೀತಾರೆ? ಹೌದಾ? ಕಲ್ತ್ಕೊಳಕ್ ಹೋಗ್ಲಿಲ್ವಾ ನೀವು? ಹೋಗಿಲ್ಲ ಸರ್. ಹೋಗಿಲ್ಲ. ಒದೆಯುತ್ತೆ ಅಂತ ಭಯನ? ಇಲ್ಲ ಸರ್, ಅದು ರೂಢಿ ಇಲ್ವಲ್ಲ, ಅದಕ್ಕಂತೂ ಏನೋ ಹೋಗಿಲ್ಲ. ವರ್ಕರ್ಸ್ ಇದ್ರೆ ಅವ್ರು ಮಾಡ್ತಾರೆ, ಇಲ್ಲಾಂದ್ರೆ ಯಜಮಾನ್ ಮಾಡ್ತಾರೆ. ಓಕೆ. ಓಲಿ ಮುಂದಾರು ನಿಂತಿರ್ತೀರ ಹಸುವಿನ ಮುಂದೆ ಯಜಮಾನ್ರು ಹಾಲು ಕರೆಯುವಾಗ? ಇಲ್ಲ ಸರ್. ಹೌದಾ? ಆಮೇಲೆ ಬೇರೆ ಇನ್ನೇನಾದರೂ ಪ್ರಾಣಿಗಳನ್ನ ಏನಾದ್ರು ಸಾಕೊಂಡಿದ್ದೀರಾ ಹಸು ಅಲ್ದಲೆ? ಕೋಳಿ ಇದಾವೆ ಸರ್, ಮೇಕೆ ಕುರಿ ಇದಾವು. ಕೋಳಿ ಇಷ್ಟನಾ ನಿಮಗೆ? ಇಷ್ಟ ಇಲ್ಲ ಸರ್, ಅದನ್ನು ಕಷ್ಟ. ಅವ್ರಿಗೆ ಇಷ್ಟ ಸರ್, ಎಲ್ಲ ಇರಬೇಕು ಮರಿ ತೋಟದಲ್ಲಂದ್ರೆ, ಎಲ್ಲ ಕೋಳಿ ಕುರಿ ಮೇಕೆ ಎಲ್ಲ ಇರಬೇಕು ಅಂತ ಅವ್ರಿ ಇದು ಮಾಡಿದೆ. ಸರಿ ಅಂತ ಟೈಮ್ಗೆ ಹಾಕೋದು ಅಷ್ಟೇ, ನಾನು ಫೀಡ್ ಆಗ್ತಾ ಇರ್ತೀನಿ. ಹೌದಾ? ಕೇಳುಗರೆ, ಸೆಪ್ಟೆಂಬರ್ 23 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೆಂಗು ಹಾಗೂ ಅಡಿಕೆ ಬೆಳೆ ನಿರ್ವಹಣೆ ಮತ್ತು ತೋಟಗಾರಿಕಾ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ನಂಜನಗೂಡು ತಾಲೂಕು ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಿಎಂ ವಿನಯ್. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 251252 ಹಾಗೂ 251509. ಮೈಸೂರಿನ ಎಸ್ಟಿಡಿ ಕ್ರಮ ಸಂಖ್ಯೆ 0821. ಮರೆಯದಿರಿ, ಸೆಪ್ಟೆಂಬರ್ 23 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೆಂಗು ಹಾಗೂ ಅಡಿಕೆ ಬೆಳೆ ನಿರ್ವಹಣೆ ಮತ್ತು ತೋಟಗಾರಿಕಾ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಏನೆಲ್ಲ ಪ್ರಾಣಿಗಳಿದ್ದಾವೆ ರಾಧಾಕೃಷ್ಣ ಅವರ ಜಮೀನಿನಲ್ಲಿ? ಸರ್, ನಮ್ಮ ಜಮೀನ್ ಹತ್ರ ನೆಮಿಲುಗಳು ಜಾಸ್ತಿ ಇರ್ತಾವ ಸರ್. ಅಲ್ಲ, ನೀವು ಸಾಕಿರೋ? ನಾವು ಸಾಕಿರೋದು ಹಸುಗಳು. ಎಷ್ಟಿದಾವೆ ಹಸುಗಳು? 3 ಹಸ ಇದಾವೆ ಸರ್, 2 ಕರ ಇದಾವೆ. ಈಗ ಮೊದಲು ಒಂದು 10-15 ಹಸುಗಳೇ ಇಟ್ಟಿದ್ದೀನಿ ಸರ್. ಜಮೀನ್ ಫಲವತ್ತತೆ ಆಗಿದ್ಮೇಲೆ ಹಸುಗಳೆಲ್ಲ ತೆಗೆದಿದ್ದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಪ್ಲಸ್ ಕುರಿ ಇದಾವೆ ಸರ್, ಒಂದು 7-8 ಕುರಿ ಇದ್ದಾವೆ. ಒಂದು ಮೇಕೆನೂ ಇಟ್ಕೊಂಡಿದ್ವಿ, ಅವೊಂದು ಸ್ವಲ್ಪ ಓಡಿಯಾಡಿಸ್ಕೊಂಬರ್ಬೇಕು ಸರ್, ಆ ಟೈಮ್ ನನಗೆ ಸಿಗ್ತಾ ಇಲ್ಲ, ಅದರಿಂದ ಮೇಕೆ ತೆಗೆದು ಬಿಟ್ಟಿದ್ದೀನಿ ನಾನು. ಕೋಳಿ ಇದ್ದಾವೆ. ಎಷ್ಟಿದಾವೆ ಕೋಳಿ? ಒಂದು 20-25 ಇರ್ತಾವೆ ಸರ್. ನಾಟಿ ಕೋಳಿಗಳು? ನಾಟಿ ಎಲ್ಲ ಥರನೂ ಹಾಕ್ತೀವಿ ಸರ್, ಒಂದೇ ಅಂತೇನಿಲ್ಲ. ನಾಟಿ ಥರನೇ ಮೇಯ್ತಾವೆ ಸರ್, ನಾವು ತೋಟದಲ್ಲಿ ಮೇಯ್ಕೊಂಬರ್ತವೆ. ನಾವು ಒಂದು ಸ್ವಲ್ಪ ಭತ್ತ, ಸ್ವಲ್ಪ ರಾಗಿ ಇಂಥವೆಲ್ಲ ಹಾಕ್ತೀವಿ ಸರ್. ಎಲ್ಲ ಮೇಯೋದೆಲ್ಲ ತೋಟದಲ್ಲೇ. ಕೋಳಿ ಇದ್ರೆ ಏನಂದರೆ ಸರ್, ನಾವು ತೋಟ ನಾವು ಉಳೋದು ಬೇಕಾಗಿಲ್ಲ. ಹೌದಾ? ಹೌದು ಸರ್, ಅವೇ ಕೆದಕ್ತಾ ಇರ್ತವೆ. ಅದೇ ನಾವು ಹಾಕಿರೋ ವೇಸ್ಟ್ ಹತ್ರ ಗೆಡ್ಡೆ ಗೆಣಸುಗಳು ಹಾಕಿದರೆ ಇಲಿ ಬರ್ತಾವೆ ಸರ್, ಅವು ತೋಡ್ತವೆ. ಓಹೋ. ಅದರಿಂದ ನಾವೆಲ್ಲ ಉಳ್ಳೋದೇ ಬೇಕಾಗಿಲ್ಲ ಸರ್, ನಾವೆಲ್ಲ ಉಳ್ಳಲ್ಲ. ನಾವು ಉಳುಮೆನೇ ಮಾಡಲ್ಲ ನಮ್ಮ ತೋಟದಲ್ಲಿ. ವರ್ಷಕ್ಕೊಂದ್ಸತಿ ಬಂದಿರೋ ಹುಲ್ಲೆಲ್ಲ ತೆಗಿತೀವಿ, ಬುಡದ ಸುತ್ತು ಹಾಕ್ತೀವಿ ಸರ್. ಯಾವುದ್ರಲ್ಲಿ ತೆಗಿತೀರಿ? ಇದೇ ಟೈಮಲ್ಲಿ ತೆಗಿತೀವಿ ಸರ್. ಅಲ್ಲ ಅಲ್ಲ, ಯಾವುದ್ರಲ್ಲಿ? ಕೈಯಲ್ಲಿ ಕೀಳಿಸ್ತೀವಿ? ಕೈಯಲ್ಲೇ ಕಿತ್ತು ಬಿಡ್ತೀವಿ ಸರ್. ಅಂದರೆ ಜಾಸ್ತಿ ಹುಲ್ಲಿರಲ್ಲ ನಮ್ಮ ತೋಟದಲ್ಲಿ, ಎಲ್ಲ ನೆಳ್ಳಿ ಕಟ್ಕೊಂಡಿರ್ತದೆ. ಇರೋ ಹುಲ್ಲು ಈ ಟೈಮಲ್ಲಿ ಕಿತ್ತಾಕ್ಬಿಡ್ತೀವಿ. ಅದು ತೆಗೆದಿದ್ಮೇಲೆ ಮತ್ತೆ ಈ ಮಳೆಗಾಲ ಆಗಿದ್ಮೇಲೆ ನಾವು ಬಲ ಉಳ್ಳಲ್ವಲ್ಲ ಸರ್ ಯಾವತ್ತೂ. ನಮಗೇನಾಗ್ತದೆ ಅಂದರೆ ಬ್ಯಾಸಿಗಿನಲ್ಲಿನೂ ತ್ಯಾವ್ಯಾಂಶ ಜಾಸ್ತಿ ಹಿಡಿದಿರ್ತದೆ ಸರ್. ಆ ಉದ್ದೇಶಕ್ಕಾಗಿ ನಾನು ಹೊಲ ಉಳ್ಳಲ್ಲ ಸರ್. ಬೇರೆ ಕಟ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ ತೆಂಗಾಕಿದ್ರೇನು ಅಡಿಕೆ ಹಾಕಿದ್ರೇನು ಹೊಲ ಉಳ್ತಾರೆ. ನಾನು ಹೊಲ ಉಳ್ಳಲ್ಲ ಸರ್. ಹೊಲ ಉಳ್ಳಲ್ಲ, ಮಧ್ಯದಲ್ಲಿ ಏನಾರು ಸಿಕ್ಕಿದ್ರೆ ಸ್ವಲ್ಪ ಗ್ಯಾಪ್ ಇದ್ರೇ ಏನಾರು ಗಿಡ ಹಾಕೋಣ ಅಂತಲೇ ಯೋಚನೆ ಮಾಡ್ತೀನಿ. ಅದು ನನ್ನ ಅಭಿಪ್ರಾಯ ಸರ್. ಏನು ತೊಂದರೆ ಆಗಿಲ್ವಾ ನಿಮಗೆ ಉಳ್ದೆಲ್ಲ ಇರೋದ್ರಿಂದ? ಏನೂ ಇಲ್ಲ ಸರ್, ಏನೂ ಇಲ್ಲ. ಕಳೆ ಬರ್ತದೆ ಅಂತಾರೆ, ಕಳೆನೇ ನಮಗೆ ಲಕ್ಷ್ಮಿ ಅಂತೀನಿ ನಾನು. ಎಷ್ಟು ಕಳೆ ಬರ್ತದೋ ಅಷ್ಟು ನಮಗೆ ಗೊಬ್ಬರ. ನಾನು ರಾಸಾಯನಿಕ ಹಾಕೋವರಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಸರ್. ನಾನು ರಾಸಾಯನಿಕನೂ ಹಾಕಲ್ಲ, ರಾಸಾಯನಿಕ ಗೊಬ್ಬರಗಳು ಯಾವುದೂ ಹಾಕಲ್ಲ, ಪೆಸ್ಟಿಸೈಡ್ಸ್ ಯಾವೂ ಹಾಕಲ್ಲ. ನಮ್ಮ ತೋಟದಲ್ಲಿ ಅಂತೂ ನಾನು ಇವತ್ತು ತನಕ ಇಂಟರ್ವ್ಯೂನೇ ಮಾಡಿಲ್ಲ ಸರ್. ಅದು ಏನೇ ರೋಗ ಬರಲಿ ಅದಾಗ ಅದೇ ಪ್ರಕೃತಿಯಿಂದಾನೇ ಹೋಗ್ಬೇಕು ಸರ್. ಇವತ್ತಿನ ತನಕ ನಾನೇನೂ ಹಾಕಿಲ್ಲ ಸರ್. ಉಳಕ್ಕೆ ಸಂಬಳ ಕೇಳ್ದಲ್ಲ ಇರೋರನ್ನ ಇಟ್ಕೊಬಿಟ್ಟಿದ್ದೀರ? ಕೋಳಿ ಆಮೇಲೆ ಕೋಳಿ ಇಲಿ ಅವುಗಳಂತೂ ಇವತ್ತಿನ ತನಕ ನನಗೆ ಕಾಣಲಿಲ್ಲ ಸರ್. ನಮ್ಮ ಮಿಸ್ಸಸ್ಗೇನೋ ಒಂದ್ಸತಿ ಕಂಡಿದೆ ಅಂತ ಹೇಳಿದರು, ನಾಗರಾವ್ ಒಂದು ಬಂದಿದೆ ಅಂತ ಹೇಳಿದರು. ಆದರೆ ಸರ್ ಅದಿರೋ ಜಾಗಕ್ಕೆ ನಾವು ಹೋಗಿದ್ವಿ, ನಮ್ಮಿರೋ ಜಾಗಕ್ಕೆ ಅದು ಬಂದಿಲ್ಲ. ನಾವು ಆ್ಯಕ್ಚುಲಿ ಹಾವುಗಳು ಬರ್ತವೆ ಅಂದರೆ ಜಮೀನುಗಳ ಸುತ್ತು ಅದು ಕಾಡು ಸುತ್ತು ಇರೋದು ಪ್ರಾಣಿಗಳು ಇದ್ದೇ ಇರ್ತವೆ. ನಾವಲ್ಲಿ ವ್ಯವಸಾಯ ಮಾಡಿದಾಗ ಅವು ಕಂಡೇ ಕಾಣ್ತವೆ. ಅಂದರೆ ಇವತ್ತಿನಂಗೆ ಏನು ಅಂತ ಏನು ಅನಿಸಿಲ್ಲ ಸರ್. ಚಿಡತೆ ಬರ್ತವೆ ಆ ಏರಿಯಾಗೆ. ರಾತ್ರಿ ಹೊತ್ತು ಎರಡು ಸತಿ ನಮ್ಮ ಮನೆ ಹತ್ರನೇ ಬಂದಿದೆ. ಮನೆಯೇ ಝೂ ಗಾರ್ಡನ್ ಆಗ್ಬಿಟ್ಟಿದೆ. ಅವೇ ಬರ್ತಾವ ಸರ್. ನವಿಲಿದೆ, ಚಿರತೆ ಇದೆ, ಹುಲಿ ಸಿಂಹ ಇಲ್ವೇನು? ಇಲ್ಲ ಸರ್, ಅಲ್ಲಿ ಬಂದಿಲ್ಲ. ನಾಗರಾವ್ ಬೇರೆ ನೋಡಿದಿರಿ? ಏನು ಮಾಡಲ್ಲ ಸರ್. ಅವು ನಾವೇನಾರು ಅದನ್ನ ಮಾಡಕ್ ಹೋದ್ರೆ ಅದು ನಮಗೆ ತೊಂದರೆ ಕೊಡ್ತದ ಬಿಟ್ರೆ ಸರ್. ಯಾವುದೇ ಆವಾಗಲಿ ನಾವು ಅದನ್ನೇನು ಮಾಡಲಿಲ್ಲ ಅಂದ್ರೆ ಅದೇನು ನಮಗೆ ಮಾಡಲ್ಲ ಸರ್. ಉಳುಮೆ ಬಿಟ್ಟಿರೋದ್ರಿಂದ ನಿಮ್ಗೆ ಅನುಕೂಲ ಏನಾಗಿದೆ ಸರ್? ಉಳುಮೆ ಬಿಟ್ಟಿರೋದ್ರಿಂದ ನೀರು ಜಾಸ್ತಿ ಬೇಕಾಗಿರಲ್ಲ ಸರ್. ಜಮೀನಿಗೆ ಭೂಮಿಗೆ ಬೇಕು ತ್ಯಾವಾಂಶ. ಅದು ಯಾವಾಗಲೂ ಹಿಡಿದಿಟ್ಕೊಂತ ಸರ್. ಹುಲ್ಲು ಜಾಸ್ತಿ ಇದ್ರೆ ಅದೇ ನಾವು ಯಾವಾಗಲೂ ಉಳ್ತಾ ಇದ್ರೆ ನೀರು ಜಾಸ್ತಿ ಬೇಕು ಸರ್. ಜಮೀನಿಗೆ ಜಾಸ್ತಿ ಕಟ್ಟಬೇಕಾಗ್ತದೆ, ನೀರಾಂಶ ಬೇಕಾಗಿಲ್ಲ ಸರ್. ಎರಡನ್ನೋದು ಬೇರು ಆವಾಗವಾಗ ಕಟ್ ಮಾಡ್ತಾ ಇದ್ರೆ ಹೊಲ ಉಳಿದ್ರೆ ಬೇರು ಕಟ್ಟಾಗ್ತದೆ, ಹೊಸ ಬೇರು ಬರೋಕ್ಕೆ ಅದು ಟೈಮ್ ತಗೊಂತ ಸರ್. ಬೆಳೆಗಳೆಲ್ಲ ಕಮ್ಮಿ ಆಗ್ತವೆ. ನಾವು ನಮಗೆ ಇವತ್ತಿನ ತನಕ ಅದೇನು ಕಾಣಿಸಿಲ್ಲ ಸರ್. ಒಂದೇ ಯಾವ ರೇಂಜಾಗಿ ಬರ್ತಾ ಇದ್ದಾವೆ. ಮೊನ್ನೆ 4-5 ತಿಂಗಳು ನೀರಿಲ್ಲ ಸರ್. ಕಾವೇರಿನಲ್ಲಿ ನೀರಿಲ್ಲ, ನಮ್ಮ ಕಾಲುವೆಗಳಿಗೆಲ್ಲಿ ನೀರು ಬಿಟ್ಟಿಲ್ಲ. ಆದರೆ ನಮ್ಮ ಜಮೀನಲ್ಲಿ ಸಂಸ್ಕೃತರಾಗಿ ನಾವು ನೀರು ಜಮೀನುಗಳಿಗೆ ಯಾವಾಗ ಬೇಕೋ ಅವಾಗ ನೀರು ಕೊಟ್ಟಿದ್ದೀವಿ ಸರ್. ನೀರು ಕೊಡೋ ವಿಧಾನ ಯಾವತ್ತಾವು? ಡ್ರಿಪ್ಪು ಸ್ಪ್ರಿಂಕ್ಲರ್ ಸರ್. ಹೌದಾ? ಬೋರ್ವೆಲ್ ಇದೆಯಾ ನಿಮ್ಮದು? ಬೋರ್ವೆಲ್ ಇದೆ ಸರ್. ಎಷ್ಟಿದೆ? ಎರಡು ಬೋರ್ವೆಲ್ ಇದಾವೆ ಸರ್. ನೀರೇನು ಕಡಿಮೆ ಆಗಿಲ್ಲ? ನೀರು ಕಮ್ಮಿ ಆಗಿದೆ ಸರ್, ಅಂದರೆ ಪ್ರಕೃತಿ ನಿಮ್ಮದಿಂದ ಆಗಿದೆ. ಆದರೆ ಎಲ್ಲರಿಗೂ ಬಿಲ್ಕುಲ್ ಡ್ರೈ ಆಗಿಬಿಟ್ಟಿದ್ದೆವು. ನಮ್ಮ 1-1.5 ಇಂಚ್ ನೀರು ಬಂದಿದೆ. ನಮ್ಮ ಗಿಡಗಳು ಬದುಕೋಷ್ಟು ನೀರು ಸಿಕ್ಕಿದೆ ಸರ್. ಓಕೆ, ಒಂದು ಯಾಲಕ್ಕಿ ಮಾತ್ರ ಡ್ಯಾಮೇಜ್ ಆಗಿದೆ ಈ ವರ್ಷ, ಮಿಕ್ಕಿದ್ದೆಲ್ಲ ಏನು ತೊಂದರೆ ಇರಲಿಲ್ಲ ಸರ್. ಅಂದರೆ ನಿಮಗೆ ಕಾಯಿಲೆ ಬರೋದು, ಹುಳುಗಳು ಬರೋದು ಅಂಥವೇನು ಸಮಸ್ಯೆನೇ ಇಲ್ವಾ ಗಿಡಗಳಲ್ಲಿ? ಸರ್ ಹುಳ ಬರ್ತವೆ. ಹುಳ ಬಂದ್ರೇನು ಇವತ್ತು ನಂಗೆ ನಾನು ಯಾವ ಹುಳನು ನಾನು ಸ್ಪ್ರೇ ಮಾಡಿ ಸಾಯಿಸಿಲ್ಲ ಸರ್. ನಮ್ಮ ಆರ್ಗಾನಿಕ್ ಮೆಥಡಲ್ಲಿ ಪ್ರಕೃತಿ ವ್ಯವಸಾಯದ ಮೂಲಕ ಪಾಲೇಕರವರು ಹೇಳಿರೋ ಮೂಲಕ ಅಗ್ನಿಹೋತ್ರಿ ಪ್ಲಸ್ ಜೀವಾಮೃತ ಪಂಚಗವ್ಯ ದಸಪನ್ನಿ ಕಷಾಯ ಇಂಥವು ಮಾಡ್ತೀನಿ ಸರ್. ಇಂಥವು ಮಾಡಿ ಅದು ಸ್ಪ್ರೇ ಮಾಡ್ತೀವಿ. ಈ ನಮಗೆ ಎಷ್ಟು ಕೀಟಾಣುಗಳು ಜಾಸ್ತಿ ಆಗ್ತಾವೆ ಸರ್, ಒಂದರಿಂದ ಒಂದು ಲಾಭ ನಮಗೆ. ಆ್ಯಕ್ಚುಲಿ ಮಿತ್ರ ಕೀಟಗಳು ಎಷ್ಟಿದ್ರೇನು ಲಾಸ್ ಇಲ್ಲ ಸರ್. ಶತ್ರು ಕೀಟಗಳು ಇರ್ತವೆ, ಹುಳ ಬೇರ್ ಕಟ್ ಮಾಡೋ ಅಂಥವು ಮಾತ್ರ ಲಾಸು ನಮಗೆ. ಅದು ಎಲ್ಲೋ ಒಂದೊಂದು ಗಿಡಕ್ಕೆ ಆಗ್ತದೆ ಸರ್. ಅದನ್ನು ಆ ಹುಳ ಮಾತ್ರ ಸಾಯಿಸೋಕೆ ಹೋಗ್ತೀವಿ, ಬಿಟ್ಟರೆ ಔಷಧಿ ಮಾತ್ರ ಹೊಡೆಯಲ್ಲ ಸರ್. ನಾನು ಮನೆಗೆ ಬೇಕಾದ ತರಕಾರಿ ಎಲ್ಲ ಬೆಳ್ಕೋತೀರ ತಾಯಿ? ಇವಾಗ ಹಾಕ್ತಾರೆ ಸರ್. ಹಾಕ್ತಾರೆ. ಅಂದರೆ ಅಡುಗೆ ಮನೆಗೆ ಏನೇನು ಬೇಕು? ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದಾವೆ ಸರ್, ಮತ್ತು ಟೊಮ್ಯಾಟೊ, ಬದನೆಕಾಯಿ, ಬೆಂಡೆಕಾಯಿ, ಸೊಪ್ಪು ಎಲ್ಲ ಬೆಳ್ಕೋತೀರಾ? ಬೆಳ್ತೇವೆ. ಏನು ಖರೀದಿ ಮಾಡಲ್ಲ? ಒಂದೊಂದು ಸತಿ ಮಾಡ್ತೀನಿ, ಖರೀದಿ ಮಾಡ್ತೀನಿ ಸರ್. ಒಂದೊಂದು ಸತಿ ಬರಲ್ಲ, ಹಾಕಿದವು ಮಧ್ಯದಲ್ಲಿ ನಮ್ಮಲ್ಲಿ ಅವು ಹೋಗ್ತಾವು ತಿನ್ಬಿಡ್ತಾವು, ಆವಾಗ ಸ್ವಲ್ಪ ಆಚರಣೆಯನ್ನು ತರ್ತಾರೆ. ಸರ್, 99% ನಾವು ಹೊರಗಡೆಯಿಂದ ತರೋಕ್ಕೆ ಇಷ್ಟ ಬೀಳಲ್ಲ ಸರ್. ನನ್ನ ಕಾನ್ಸೆಪ್ಟು ಉಪ್ಪು ಒಂದು ಬಿಟ್ಟರೆ ಬೇರೆ ಏನೂ ಹೊರಗಡೆಯಿಂದ ತರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ವ್ಯವಸಾಯ ಮಾಡ್ತಾ ಇರೋದು. ಈ ಕೋಳಿಗಳು ಇರೋ ಜಾಗದಲ್ಲಿ ತರಕಾರಿ ಬರಲ್ಲ ಸರ್. ಕಾರಣ ಏನಂದರೆ ಸರ್, ಅವು ಎಲ್ಲ ಚಿಕ್ಕ ಗಿಡಗಳು ಮೊಳಕೆ ಬಂದಂಗೆಲ್ಲ ಅವು ಕೆದಕ್ಬಿಡ್ತವೆ, ತ್ಯಾವಾಂಶ ಇದ್ದರೆ ಸಾಕು ಕೆದಕ್ತವೆ. ಅದರಿಂದ ಕೋಳಿ ಇರೋ ಜಾಗದಲ್ಲಿ ಹಾಕಲ್ಲ ಸರ್, ಇನ್ನೊಂದು ತೋಟದಲ್ಲಿ ತರಕಾರಿ ಹಾಕ್ತೀವಿ. ಇನ್ನೊಂದು ತೋಟ ಇದೆಯಾ? ಹಾಂ, ಎರಡು ತೋಟ ಮಾಡಿದ್ದೀವಿ ಸರ್. 7 ಎಕರೆ ಒಂದೇ ಪ್ಲ್ಯಾಟ್ ಅಲ್ಲ, 1-4 ಎಕರೆ ಪ್ಲ್ಯಾಟು, 1-3 ಎಕರೆ ಪ್ಲ್ಯಾಟ್ ಸರ್. ಇನ್ನೇನು ಬೆಳಿತೀರಿ ತರಕಾರಿ? ತರಕಾರಿಯಲ್ಲಿ ಎಲ್ಲ ಥರ ಸೊಪ್ಪು ಹಾಕ್ತೀನಿ ಸರ್, ಪ್ಲಸ್ ಟೊಮಾಟೊ, ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಿ ಸರ್. ಈ ವರ್ಷ ನಮಗೊಂದು 25 ಕಿಲೋ ಒಣಮೆಣಸಿನ್ಕಾಯಿ ಆಯಿತು, ಒಂದು 30-40 ಕೆಜಿ ಅರಿಶಿನ ಆಯಿತು. ಶುಂಠಿ ಅಂತೂ ತಗೊಳೋದೇ ಇಲ್ಲ ಯಾವತ್ತೂ, ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಹಾಕಿರ್ತೀವಿ, ಅದೇ ಕಿತ್ಕೊತೀವಿ ತಗೊಂತೀವಿ. ಶ್ಯಾಮ್ಗೆಡ್ಡೆ ಅಂತ ಹೇಳಿಬಿಟ್ಟು ಅದೊಂದು ಥರ ಸಬ್ಜಿ ಮಾಡೋಂಥ ಗೆಡ್ಡೆ ಸರ್, ಅದು ಹಾಕ್ತೀನಿ. ಇಂಥವೆಲ್ಲ ಹಾಕ್ತೀವಿ ಸರ್. ಸಿಹಿಗೆಣಸಿದೆ. ಭತ್ತ ಬೆಳೆಯಲ್ವಾ ನೀವು? ಭತ್ತನೂ 1 ಎಕರೆ ಹಾಕಿದ್ದೀವಿ ಸರ್. ಹೋದ ವರ್ಷ ಕೆಮಿಕಲಲ್ಲಿ ಮಾಡಿದ್ವಿ, ಈ ವರ್ಷ ಕೆಮಿಕಲ್ ಹಾಕಿಲ್ಲ ಸರ್, ಆರ್ಗ್ಯಾನಿಕಲ್ಲೇ ಮಾಡ್ತಾಯಿದ್ದೀನಿ. ಭತ್ತನೂ 1 ಎಕರೆ ಹಾಕಿದ್ದೀವಿ ಸರ್. ಕಬ್ಬು 1 ಎಕರೆ ಹಾಕಿದ್ವಿ. ಕಬ್ಬೂ ಪ್ಯೂರ್ ನ್ಯಾಚುರಲ್ ಫಾರ್ಮಿಂಗ್ ಸರ್. ಎಲ್ಲರಿಗೂ 50 ಟನ್ ಆದರೆ ನಮ್ಗೆ 20 ಟನ್ ಆಗ್ತದೆ, ಆದ್ರೇನು ತೊಂದರೆ ಇಲ್ಲ ಸರ್. ಅದೇ ಬೆಲ್ಲ ಮಾಡ್ತೀವಿ, ಅದೇ ಬೆಲ್ಲ ನಮ್ಮ ತೋಟಕ್ಕೆ ಯೂಸ್ ಮಾಡ್ತೀವಿ. ಪ್ಯೂರ್ ಆರ್ಗ್ಯಾನಿಕಲ್ಲೇ ಮಾಡ್ತೀನಿ ಸರ್. ಅಂದರೆ ಈ ವರ್ಷ ಜಾಸ್ತಿ ಆಗಬೇಕಾಯಿತು ಸರ್, ನಮಗೆ 40-50 ಟನ್ ಮಾಡಬೇಕು ಅಂತ ಆಸೆಯೂ ಇತ್ತು ನನಗೆ. ಆ ತೋಟದಲ್ಲಿ ಏನಾಗಿದೆ ಅಂದರೆ ಈ ಬಿಸಿಲಿಗೆ ಕಬ್ಬೆಲ್ಲ ಸತ್ತೋಗ್ಬಿಟ್ಟಿದೆ ಸರ್. 6 ತಿಂಗಳು ನೀರಿರಲಿಲ್ಲ. ಈ ವರ್ಷ ಆ ಪರಿಸ್ಥಿತಿ ಬಂದಿದೆ ಸರ್. ಇಲ್ಲ ಅಂದರೆ ಈ ವರ್ಷ 40 ಟನ್ ಹಾಕಬೇಕಾಯ್ತು ನಮಗೆ. ಅದೊಂದು ಎಡವಟ್ಟಾಯ್ತು ಸರ್. ಬೇರೆ ಉದ್ದೇಶದಲ್ಲಿ ಅಂತೂ ಏನೂ ತೊಂದರೆ ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಭತ್ತ ಹೇಗೆ ಬೆಳಿತೀರಿ? ಭತ್ತ ಈಗ ಆಲ್ರೆಡಿ ನಾನು ಗ್ರೀನ್ ಮೆನ್ಯೂರಲ್ಲಿ 2 ಸತಿ ಹಾಕಿದ್ದೀನಿ ಸರ್. ಅದಾದಮೇಲೆ ನಾಟಿ ಮಾಡುವಾಗ ಈ ಬನ್ನಾರಿ ಅಮ್ಮನ ಶುಗರ್ ಫ್ಯಾಕ್ಟ್ರಿ ಅವರು ಈ ಬಯೋಫಾಸ್ಫೇಟ್ ಅಂತ ಮಾಡಿದ್ದಾರೆ ಸರ್, ಅದು ತಗೊಂಬಂದು ಹಾಕಿದ್ದೀನಿ. ಅವ್ರೇನಂದರೆ ಅವರ ಮಲಾಸು ಪ್ಲಸ್ ಅವ್ರ ಹತ್ರ ಮಡ್ಡಿ, ಅವ್ರ ಹತ್ರ ಇರೋ ಬೂದಿ ಇವೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಸರ್ ಅವರು. ಅದನ್ನು ತಗೊಂಬಂದು 1 ಎಕರೆಗೆ 2 ಮೂಟೆ ಹಾಕಿದ್ದೀನಿ ಸರ್. ಆಮೇಲೆ 2 ಸತಿ ಪಂಚಗವ್ಯ ಸ್ಪ್ರೇ ಮಾಡಿದ್ದೀನಿ. ಅವ್ರದ್ದೇ ಬಯೋಜೆಲ್ ಅಂತ ಒಂದು ಬಂದಿದೆ ಸರ್, ಅದು ಯೂಸ್ ಮಾಡಿ ಸರ್, ಚೆನ್ನಾಗಿರ್ತತಿ ಅಂತ ಹೇಳ್ತಾ ಇದ್ರು ಅವರು. ಅದನ್ನು ಇನ್ನೂ ಯೂಸ್ ಮಾಡಿಲ್ಲ ಸರ್, ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಚೆನ್ನಾಗೇ ಇದೆ ಸರ್ ಭತ್ತ. ಲಾಸ್ಟ್ ಇಯರು ನಮಗೆ 30 ಕ್ವಿಂಟಾಲ್ ಆಯಿತು, 28 ಕ್ವಿಂಟಾಲ್ ಆಯಿತು 1 ಎಕರೆಗೆ. ಈ ವರ್ಷ ಅಷ್ಟಾಗದೇ ಇದ್ರೇನು ಒಂದು 15-20 ಕ್ವಿಂಟಾಲು ಆಗ್ತದೆ ಸರ್. ಹೇಗಿದೆಯಮ್ಮ ನಿಮ್ಮ ಜಮೀನಿನಲ್ಲಿ ಬೆಳೆದಿರೋ ಅಕ್ಕಿ? ಚೆನ್ನಾಗಿದೆ ಸರ್. ರುಚಿಯಾಗಿದೆಯಾ? ರುಚಿಯಾಗಿದೆ ಸರ್, ರುಚಿಯಾಗಿದೆ. ಆಂಧ್ರದಲ್ಲಿ ಬೆಳೆದಿರೋ ಅಕ್ಕಿ ಚೆನ್ನಾಗಿದೆಯೋ, ಇಲ್ಲಿ ಬೆಳೆದಿರೋ ಅಕ್ಕಿ ಚೆನ್ನಾಗಿದೆಯೋ? ಇದು ಅಲ್ಲಿ ಅಂದರೆ ಎಲ್ಲ ಅಕ್ಕಿ ಮಾಡ್ತಾರೆ, ಇಲ್ಲಿ ಇದು ಗೊಬ್ಬರ ಏನು ಹಾಕ್ತಿಲ್ವಲ್ಲ ಸರ್, ಚೆನ್ನಾಗಿದೆ. ಇದೇ ಒಂದು ಟೇಸ್ಟ್ ಇರ್ತದೆ ಅದ ಒಂದು ಅಲ್ವಾ? ಹೌದು. ನಿಮಗೂ ಇದೇ ಇಷ್ಟನಾ, ಗೊಬ್ಬರ ಹಾಕ್ತಲೇ ಔಷಧಿ ಹೊಡೆದಲೇ ಬೆಳೆಯೋದು? ಈ ಸ್ಟಾರ್ಟ್ ಆಗಿ ಒಂದು 15 ಇಯರ್ಸ್ನಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನಿಂದ. ಆವಾಗಿನಿಂದ ಸಹ ರೂಢಿ ಆಯ್ತಲ್ವ ಸರ್. ಎಲ್ಲಾನು ತರಕಾರಿ ತಿನ್ಬೇಕಂದ್ರೂ ಒಂಥರ ಅನಿಸ್ತದೆ, ನಮ್ಮ ತರಕಾರಿ ತಿಂದ ಅಲ್ಲಿ ತಿಂದ್ರೆ ಏನೋ ಒಂಥರ ಸಪ್ಪೆ ಒಂಥರ ಟೇಸ್ಟೇ ಗೊತ್ತಾಗ್ತದೆ ಸರ್. ಆ ಥರ ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಎಲ್ಲರೂ ಬನ್ನಿ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವಲ್ಲಿಟ್ಟು ಹಸಿವನೀಗುವ ನಾವು. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ರಾಧಾಕೃಷ್ಣ ಅವರ, ಈಗ ನೀವು ವ್ಯವಸಾಯ ಮಾಡ್ತಿರೋದು ಬರೀ ಖುಷಿಗ ಆದಾಯಕ್ಕರ? ಸರ್, ಆದಾಯ ಅನ್ನೋದು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬಂದರೆ ಸಾಕು ಸರ್. ಆದಾಯನೇ ಪ್ರಾಮುಖ್ಯತೆ ಅಲ್ಲ ಸರ್. ಮೊದಲು ಭೂಮಿ ಕರೆಕ್ಟಾಗಿದ್ದರೆ ನಮ್ಮ ಜೀವನ ತುಂಬ ಅದು ಸಾಕ್ತದೆ ಸರ್. ನಮಗೆ ಭೂಮಿ ಈಗ ರಸಗೊಬ್ಬರಗಳು ಹಾಕಿಬಿಟ್ಟು ಭೂಮಿನ ಹಾಳು ಮಾಡ್ತಾ ಇದ್ದೀವಿ ಸರ್. ನಾವು ಭೂಮಿನ ಕೆಡಿಸಿಬಿಟ್ಟಿದ್ವಿ. ಹಂಗಂತ ಆ ಕಾಲದಲ್ಲಿ ನಾವು ಗೌರ್ಮೆಂಟ್ ಅವ್ರು ನಾವು ಬೈಕನಂಗಿಲ್ಲ, ಆ ಕಾಲಕ್ಕೆ ತಕ್ಕಂಗೆ ಅವರು ರಾಸಾಯನಿಕ ಗೊಬ್ಬರಗಳು ನಮಗೆ ಸಜೆಸ್ಟ್ ಮಾಡಿದರು. ಈಗ ಅದರಿಂದ ಭೂಮಿ ಕೆಟ್ಟೋಗಿಬಿಟ್ಟಿದೆ ಸರ್. ಈಗ ಗೌರ್ಮೆಂಟೂ ಆರ್ಗಾನಿಕ್ ಬೆಳೆಗಳಿಗೆ ಹೋಗಿ ಅಂತಾನೆ ಹೇಳ್ತಾ ಇದ್ರು. ನಾವು ತಿನ್ನೋದಾದರೆ ಮೊದಲು ಆರ್ಗಾನಿಕಲ್ಲಿ ಬೆಳೆಸ್ಕೊಳ್ಳೋಣ, ಆಮೇಲೆ ಪಕ್ಕದವ್ರಿಗೆ 10 ಜನಕ್ಕೆ ಆಗುವಷ್ಟು ನಾವು ಕೊಟ್ಟರೆ ಸಾಕು. 100 ಜನಕ್ಕೆ ಕೊಡೋಕ್ಕಾಗ್ದಾ ಇದ್ರೇನು, ಕನಿಷ್ಠ 10 ಜನಕ್ಕಾದರೆ ನಾವು ಒಳ್ಳೆ ಆಹಾರ ಕೊಡೋಣ ಅನ್ನೋದು ನನ್ನ ಪಾಲಿಸಿ ಸರ್. ಅದು ಅಲ್ಲ, ನೀವು ಕೆಲಸದಲ್ಲಿದ್ದಿರಿ, ವ್ಯಾಪಾರ ಮಾಡಿದವರು, ವ್ಯವಹಾರ ತಿಳಿದಂಥ ವ್ಯಕ್ತಿ. ಈಗ ಜಮೀನನ್ನು ಖರೀದಿ ಮಾಡೋದಕ್ಕೆ ಬಂಡವಾಳ ಹಾಕಿದ್ರಿ, ಹೌದು ಸರ್, ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಬಂಡವಾಳ ಹಾಕಿದ್ರಿ. ನನ್ನ ಪ್ರಶ್ನೆ ಇಷ್ಟೇ, ಬಂಡವಾಳ ನಿಮಗೆ ವಾಪಸ್ ಬಂತಾ ಇಲ್ವಾ ಅಂತ, ಅಥವಾ ಬರೋ ನಿರೀಕ್ಷೆ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ ಸರ್. ನಾನು ಏನು ಹೇಳ್ತೀನಿ ಅಂದರೆ ಸರ್, ನನಗೆ ನನ್ನ ಜಮೀನಲ್ಲಿ ಬಂಡವಾಳ ಹಾಕಿದ ಜಮೀನು ಅಲ್ಲೇ ಇದೆಯಲ್ಲ ಸರ್, ಜಮೀನು ಎಲ್ಲಿ ಹೋಗಲ್ಲ. ಆ ಬಂಡವಾಳ ಅಂತೂ ಯಾವತ್ತು ಮಾರ್ತೀವೋ ಅವತ್ತು ಬರ್ತದೆ ಸರ್. ಅದು ಕೃಷಿಗೆ ನಾವು ಬೆಳೆಗೆ ಹಾಕಿರೋ ಬಂಡವಾಳ ಅಂತೂ ನನಗೆ ತೊಂದರೆ ಇಲ್ಲ ಸರ್. ವರ್ಷ ವರ್ಷಕ್ಕೆ ಎಷ್ಟಾಗ್ತಾ ಇದ್ವೋ ಅಷ್ಟು ಬರ್ತಾ ಇದೆ, ಪ್ರೆಸೆಂಟ್ ಬರ್ತಾ ಇದೆ ಸರ್. ಇನ್ನೊಂದು 2-3 ವರ್ಷ ಹೋಗಿದ್ರೆ ನನಗೆ 10 ಲಕ್ಷ ರೂಪಾಯಿ ನನ್ನ 4 ಎಕರೆ ಜಮೀನಲ್ಲಿ ನನಗೆ ಲಾಭ ಬರ್ತದೆ ಸರ್. ಮೇಡಮ್ ಕೇಳ್ತೀನಿ, ತಡೀರಿ. ಸಂಧ್ಯಾರಾಣಿ ಮೇಡಮ್, ನಿಮ್ಮ ಅನಿಸಿಕೆ ಏನು? ಯಜಮಾನರು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಜಮೀನು ತಗೊಂಡಿದ್ದಾರೆ, ಒಂದು ಕಾಳು ಗೊಬ್ಬರ ಹಾಕಲ್ಲ, ಔಷಧಿ ಹೊಡೆಯಲ್ಲ ಅಂತ ವ್ಯವಸಾಯ ಮಾಡ್ತಿದ್ದಾರೆ, ನಿಮ್ಗೇನು ಅನಿಸುತ್ತೆ? ಇಲ್ಲ, ಖರ್ಚು ಆಗ್ತದೆ, ನಾವು ಮಾಡಿಕೊಂಡು ಏನು ಖರ್ಚಾಗಲ್ಲ, ವರ್ಕರ್ಸ್ ನೀಡ್ತೀವಲ್ಲ ಸರ್, ಅದಕ್ಕೆ ಪಪ್ಪಾಯಿ ಬಾಳೆ ಹಾಕಿದಾರೆ, ಅದರಿಂದ ಅವ್ರಿಗೆ ಅಲ್ಲಿ ಅಲ್ಲಿ ಸರ್ ಆಗ್ತಾ ಇದೆ ಸರ್. ಇವ್ರ ಕಷ್ಟ ಹಾಕಿಲ್ಲ, ಅವ್ರಿಗೆ ಮಾತ್ರ ಆಗ್ತಾ ಸರ್. ವ್ಯವಸಾಯದಲ್ಲಿ ಸರ್, ವ್ಯವಸಾಯದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ವ್ಯವಸಾಯಕ್ಕೆ ಬರೋದು ಬೇಡ ಸರ್. ವ್ಯವಸಾಯದಲ್ಲಿ ನಾವು ಬದುಕಿ ವ್ಯವಸಾಯ ಅಂದ್ರೆ ಅದರಲ್ಲೇ ಸಹಾಯ ಇದೆ ಸರ್. ಬೇರೆಯವರು ಸಹಾಯ ಮಾಡೋದೇ ಬೇಸಾಯ. ವ್ಯವಸಾಯ ವ್ಯವಸಾಯ ಮಾಡದೇ ಇರೋ ರೈತರೇ ಇಲ್ಲ ಅಂದರೆ ಜಗತ್ತೇ ಇಲ್ವಲ್ಲ ಸರ್. ಬದುಕಬೇಕು ಅಂದರೆ ನಾವು ವ್ಯವಸಾಯ ಮಾಡಿದ್ರೇನೆ ಅಲ್ವಾ ನಾವು ತಿನ್ನಕ್ಕೆ ಬರೋದು ಸರ್. ಅನ್ನ ಆಗಲಿ ಇನ್ನೊಂದು ಐಟಮ್ ಆಗಲಿ ಎಲ್ಲ ಐಟಮ್ ಅದರಿಂದಾನೆ ಬರಬೇಕಲ್ವ ಸರ್. ಅದರಿಂದ ವ್ಯವಸಾಯದಲ್ಲಿ ಯಾವತ್ತೂ ಲಾಸ್ ಇಲ್ಲ ಸರ್. ಲಾಸ್ ಏನಂದರೆ ನಾವು ಮಾಡ್ಕಿನ ಪದ್ಧತಿಗಳ ಮೇಲೆ ಹೋಗ್ತಾರೆ ಸರ್. ನಾವು ಮಾಡ್ತಾ ಇರೋ 0 ಬಜೆಟ್ ವ್ಯವಸಾಯ ಸರ್. ನಾವು ಸ್ವಂತ ಮಾಡ್ಕೊಂಡಿದ್ರೆ ಲೇಬರ್ ಕೊಡೋದೆಲ್ಲ ನಮಗೆ ಉಳಿತದೆ ಸರ್. ನಮಗೆ ಏಜ್ ಆಗಿದೆ ಈಗ ಪ್ರೆಸೆಂಟು, ಅದರಿಂದ ಅವನು ಸ್ವಲ್ಪ ಲೇಬರ್ನ ನಾವು ಇಟ್ಕೊತಾ ಇದ್ವಿ. ಇನ್ನೂ 4 ವರ್ಷ ಹೋದ್ಮೇಲೆ ಸರ್, 2-3 ವರ್ಷ ಹೋದ್ಮೇಲೆ ದೊಡ್ಡ ಗಿಡಗಳೆಲ್ಲ ಬೆಳೆ ಬರ್ತವೆ. ನಮಗೆ ಏನು ಬೆಳೆ ಬರಬೇಕು ಅಂತ ಆಸೆ ಇಟ್ಕೊಂಡು ನಾವು ಬೆಳೆಸ್ತಾ ಇದ್ವೋ ಅವೆಲ್ಲ ಬೆಳೆ ಬರ್ತವೆ ಸರ್. ಅವು ಬೆಳೆ ಬಂದಿದ್ವು ಅಂದರೆ ನಮಗೆ ಆದಾಯ ಅನ್ನೋದು ಆವತ್ತು ಕಾಣ್ತದೆ ಸರ್. ಯಾವತ್ತೂ ಮಗು ಹುಟ್ಟಿದ ತಕ್ಷಣವೇ ಕೆಲಸ ಮಾಡಲ್ಲ ಸರ್. ಮಗು ದೊಡ್ಡದಾಗಬೇಕು, ವಿದ್ಯಾವಂತ ಆಗಬೇಕು, ಆವಾಗ ನೌಕರಿ ಸಿಗಬೇಕು ಸರ್. ಅದೇ ಥರ ವ್ಯವಸಾಯದಲ್ಲಿನೂ ಯೋಚನೆ ಮಾಡಬೇಕು ಸರ್ ನಾವು. ಅದು ಏನೇನು ಕೇಳಿದ್ರೆ ಅಷ್ಟು ಹೇಳ್ತಾರೆ ಸರ್, ಅದಕ್ಕೆ ನಾವು ಸರಿ ನಿಮ್ಮ ಇಷ್ಟ ಅನ್ನೋದು ಕೂತ್ಕೊಂಡ ಸರ್. ನಾನು ನೌಕರಿ ಮಾಡಿದಾಗಲೂ ಅಷ್ಟೇ ಸರ್, ನಾನು 45 ವರ್ಷ ಒಬ್ಬರ ಹತ್ರನೇ ಕೆಲಸ ಮಾಡಿದ್ದೀನಿ ಸರ್. ನಿಜ, ನಾನು ಇನ್ನೊಬ್ಬರ ಹತ್ರಕ್ಕೆ ಹೋಗಿಲ್ಲ. ಸಂಬಳ ಜಾಸ್ತಿ ಕೊಡ್ತಾರಂತ ಇನ್ನೊಬ್ಬರ ಹತ್ರಕ್ಕೆ ಹೋಗಲಿಲ್ಲ ಸರ್. ಸಂಬಳ ಅಲ್ಲ ಮುಖ್ಯ ಸರ್, ಅವ್ರು ಕೊಡೋ ಪ್ರೀತಿ ಬೇಕು ಸರ್. ಗಿಡಗಳಿಗೂ ಅಷ್ಟೇ ಸರ್, ನಾವೆಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತೀವೋ ಅಷ್ಟೇ ಪ್ರೀತಿಯಿಂದ ಒಂದಲ್ಲ ಒಂದಿನ ನಮಗೆ ಫಲ ಕೊಟ್ಟು ಸಾಕ್ತಾರೆ ಸರ್. ಸತ್ಯ ರಾಧಾಕೃಷ್ಣ ಅವರೇ. ಆದರೆ ಏನಂದರೆ, ಭಾಳಷ್ಟು ಸಂದರ್ಭಗಳಲ್ಲಿ ನಮಗೆ ಹಣದ ಅಗತ್ಯ ಬಿದ್ದಾಗ ಸ್ವಲ್ಪ ತೊಂದರೆ ಆಗ್ಬೋದು. ಅಂದರೆ ತಾವು ಬೇರೆ ಬೇರೆ ಮೂಲಗಳಿಂದ? ಇಲ್ಲ ಇಲ್ಲ ಸರ್, ನಾನು ಅದನ್ನು ಅದಕ್ಕಲ್ಲ ಸರ್. ಒಂದು 3 ಎಕರೆ ಇರೋ ರೈತ ನಮ್ಮ ಥರ ವ್ಯವಸಾಯ ಮಾಡಿದರೆ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಸರ್. ಓ, ನನ್ನ ಕಾನ್ಸೆಪ್ಟಲ್ಲಿ ಅವ್ರು ವ್ಯವಸಾಯ ಮಾಡಿದರೆ 50,000 ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ತಾನೆ ಸರ್. ನೀವು ಮಾಡ್ತಾ ಇದ್ರಿ ರಾಧಾಕೃಷ್ಣ? ಸರ್, ನಾನು ಮಾಡ್ತಾ ಇದ್ನಲ್ಲ ಸರ್ ಈಗ. ಹೌದಾ? ಹೌದು. ಅದೇ ವ್ಯವಸಾಯ ಅವ್ರು ಮಾಡ್ಕೊಂಡ್ರೆ ತಿಂಗಳಿಗೆ 50,000 ರೂಪಾಯಿ ವ್ಯವಸಾಯ ಬರ್ತದೆ ಸರ್. ನೀವು 50,000 ರೂಪಾಯಿ ಸಂಧ್ಯಾರಾಯಣ ಅವ್ರಿಗೆ ಕೊಟ್ಟಿಲ್ಲ ಅನ್ಸತ್ತೆ. ಇಲ್ಲ ಸರ್, ಬರ್ತದೆ. ವರ್ಕರ್ಸ್ ಕೊಡಬೇಕು, ಆಮೇಲೆ ಆ ಗಿಡ ಈ ಗಿಡ ತರೋದು ಹಾಕೋದು ಭೂಮಿಗೆ. ಓಕೆ, ನಿಮ್ಮ ಜಮೀನಿಗೆ ಬರೋ ಮಾರ್ಗ ಹೇಗೆ ಹೇಗೆ ಬರಬೇಕು ನಿಮ್ಮ ಜಮೀನಿಗೆ? ರಾಧಾಕೃಷ್ಣ ಅವರೇ ಸರ್, ನಮ್ಮ ಜಮೀನಿಗೆ ಬೆಸಗರಳ್ಳಿ ಟೌನ್ ಇದೆ ಸರ್, ವಿಲೇಜ್ ಕಮ್ ಟೌನ್ ಅದು. ಓಕೆ, ಬೆಸಗರಳ್ಳಿಯಿಂದ ಮಹಾರ್ನಮಿ ದೊಡ್ಡಿಯಿಂದ ಶಿವಾರ್ ಕಾಲೋನಿಗೆ ಹೋಗೋ ರೋಡಲ್ಲಿ ಬರ್ಬೇಕು ಸರ್. ಶಿವಾರ್ ಕಾಲೋನಿಗೆ ಒಂದು ಅರ್ಧ ಕಿಲೋಮೀಟರ್ ಮುಂಚೆನೆ ನಮ್ಮ ಜಮೀನು ಸಿಗ್ತದೆ ಸರ್. ಮಂಡ್ಯದಿಂದ ಬಂದರೆ ಕಿಲಾರ್ ಮಾರ್ಗದಲ್ಲಿ ಬಂದಿದ್ರೆ ಶಿವಾರು ಶಿವಾರ್ ಕಾಲೋನಿಯಿಂದ ನಮ್ಮ ಜಮೀನಿಗೆ ಶಿವಾರ್ ಗುಡ್ಡ ಹೇಳುತ್ತವೆ.